ಪ್ರಸಾರ 7:35ಕ್ಕೆ. ಆಕಾಶವಾಣಿ ಹಾಸನ ಎಫ್ಎಂ. ಕೃಷಿ ರಂಗ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಎರಡು ವಿಶೇಷವಾದಂತಹ ಸಂದರ್ಶನಗಳನ್ನು ಪ್ರಸಾರ ಮಾಡುತ್ತಿದ್ದೇವೆ. ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಹೊಳೆ ನರಸೀಪುರ ತಾಲೂಕು ಮಾರನಾಯಕನಹಳ್ಳಿಯ ಯುವ ಕೃಷಿಕ ಎಂಕೆ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನು ಕೇಳಬಹುದು. ನಂತರ ಕೃಷಿ ಹೊಂಡಗಳ ಮಹತ್ವ ಹಾಗೂ ಉಪಯೋಗಗಳು ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಮಲ್ಲಿಕಾ ಅವರೊಂದಿಗಿನ ಸಂದರ್ಶನ ಪ್ರಸಾರವಾಗಲಿದೆ. ಬನ್ನಿ ಈಗ ಮೊದಲಿಗೆ ಕೇಳೋಣ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಹೊಳೆ ನರಸೀಪುರ ತಾಲೂಕು ಮಾರನಾಯಕನಹಳ್ಳಿಯ ಯುವ ಕೃಷಿಕ ಎಂಕೆ ಮಂಜುನಾಥ್ ಅವರೊಂದಿಗಿನ ಸಂದರ್ಶನವನ್ನ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಹೊಳೆನರಸೀಪುರ ತಾಲೂಕು ಮಾರನಾಯಕನಹಳ್ಳಿಯ ಪ್ರಗತಿಪರ ಯುವ ಕೃಷಿಕ ಎಂ ಕೆ ಮಂಜುನಾಥ್ ಅವರು ನಮ್ಮೊಂದಿಗೆ ಇದ್ದಾರೆ. ಕುರಿ ಸಾಕಾಣಿಕೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಲಾಭದಾಯಕವಾಗಿ ಈ ಒಂದು ಉದ್ಯಮವನ್ನು ಅವರು ಮಾಡ್ತಾ ಇದ್ದಾರೆ. ಕುರಿ ಸಾಕಾಣಿಕೆಯಿಂದ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಂಡಿದ್ದಾರೆ, ಯಾವ್ಯಾವ ತಳಿಯನ್ನು ಸಾಕಾಣಿಕೆಯನ್ನ ಮಾಡ್ತಾ ಇದ್ದಾರೆ, ಕುರಿ ಸಾಕಾಣಿಕೆ ಹೇಗಿದ್ರೆ ಅದು ಲಾಭದಾಯಕವಾಗಿ ಇರುತ್ತೆ ಅನ್ನುವಂತ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಮಂಜುನಾಥ್. ಸರ್ ನಮಸ್ಕಾರ. ಸರ್ ಮಂಜುನಾಥ್, ಎಷ್ಟು ವಯಸ್ಸು ನಿಮ್ಗೆ? ಸರ್ ನನ್ಗೆ 26 ವರ್ಷ. 26 ವರ್ಷ, ಏನು ಓದಿದ್ರಿ ತಾವು? ಸರ್ ನಂದು ITI ಆಗಿದೆ. ITI ಆಗಿದೆ. ಹಾ, ITI ಆಗಿ ಆದ್ಮೇಲೆ ನೇರವಾಗಿ ಕೃಷಿಗೆ ಬಂದ್ರ ಹೇಗೆ? ಸರ್ ಇಲ್ಲ ಸರ್, ITI ಆದ್ಮೇಲೆ ಬೆಂಗಳೂರಿಗೆ ಹೋಗಿದ್ದೆ. ಬೆಂಗಳೂರಿಗೆ ಹೋಗಿ ಒಂದು 5-6 ವರ್ಷ ಕ್ಯಾಬ್ ಓಡಿಸ್ತು. ಈ ಲಾಕ್ಡೌನ್ ಆಗೋ ಟೈಮಲ್ಲಿ ಬಂದು ಆಡು ಕುರಿ ಸಾಕಾಣಿಕೆ ಮಾಡ್ತಾ ಇದೀವಿ. ಹೇಗಿತ್ತು ಕ್ಯಾಬ್ ಓಡಿಸೋ ಅನುಭವ? ಸರ್ ಚೆನ್ನಾಗಿತ್ತು ಸರ್. ಅದು ಆದ್ರೆ ನಮ್ಮೂರ್ ಬಿಟ್ಟು ಹೊರಗಡೆ ಹೋಗಿ ಮಾಡೋದಿತ್ತು. ಈಗ ನಮ್ಮಲ್ಲಿ ಬಂದು ನಾವು ಮಾಡ್ಕೊಂಡಿದೀವಿ, ಕೆಲಸ ಮಾಡ್ಕೊಂಡು ಮಾಡ್ತಾ ಇದೀವಿ. ಎಷ್ಟು ಜಮೀನು ಇದೆ ಮಂಜುನಾಥ್ ನಿಮ್ಗೆ? ಸರ್ ನಮ್ಗೊಂದು 5 ಎಕರೆ ಇದೆ. 5 ಎಕರೆ ಜಮೀನು ಇದೆ. ಏನೇನು ಬೆಳ್ಕೊಂಡಿದ್ರ ಅದರಲ್ಲಿ? ಸರ್ ನಮ್ದು ತೆಂಗು ಅಡಿಕೆ 2 ಇದೆ. ಅಡಿಕೆ ಎಷ್ಟಿದೆ ಸರ್? ಅಡಿಕೆ ಒಂದು 500 ಗಿಡ ಇದೆ, ತೆಂಗು ಒಂದು 450 ಇದೆ. 450 ಗಿಡ ಇದೆ. ನೀವೇ ನೋಡ್ಕೊಳ್ತೀರಾ ಅದನ್ನ? ಹಾ ಸರ್, ನಾವು ನಮ್ಮ ಅಪ್ಪ ಇಬ್ರು ನೋಡ್ಕೊತೀವಿ, ಮಾಡ್ತಾ ಇದೀವಿ. ಈ ಕುರಿ ಸಾಕಾಣಿಕೆ ಮಾಡ್ಬೇಕು ಅಂತ ಹೇಳಿ ಯಾಕೆ ಅನ್ನಿಸ್ತು ನಿಮ್ಗೆ? ಸರ್ ನಾವು ಆಗ್ಲಿನ್ ಚಿಕ್ಕದ್ರಿಂದ ಕುರಿ ನಮ್ ತಾತನ ಕಾಲದಿಂದ ಮಾಡ್ತಾ ಇದ್ರು, ನಾ 2-3 ಕುರಿ ಇರೋವು. ಆಗ್ಲಿಂದ ಇಂಟ್ರೆಸ್ಟ್ ಇತ್ತು. ಈಗ ನಮ್ಮ ಅಪ್ಪ ಅವರು ಆಡ್ ಮಾಡ್ತೀನಿ ಅಂತ ಆಡ್ ಮಾಡ್ಕೊಂಡ್ ಮಾಡ್ತಾ ಇದ್ರು. ನಾನು ಬೆಂಗಳೂರಲ್ಲಿ ಇದ್ದಾಗಲೇ ನಾನು ಅಲ್ಲಿಂದ ಬಂದು ನಾನು ಮುಂದಕ್ಕೆ ಅಭಿವೃದ್ಧಿ ಮಾಡೋಣ ಅಂತ ಮಾಡಕ್ ಹೋದಾಗ ನಾರಿ ಸುವರ್ಣ ತಂದು ಮಾಡ್ಕೊಂಡೆ. ನಾನು ಮಾಡ್ತಾ ಇರ್ಬೇಕಾದ್ರೆ ಆಡು ನಮ್ಗೆ ಅಷ್ಟು ಕ್ಲಿಕ್ ಆಗ್ನಿಲ್ಲ, ಯಾಕೆಂದ್ರೆ ಅದು ಹೊರಡೋಗಿ ಬೈಲ್ಗೋಗಿ ಮೇಯ್ಬೇಕು, ಮೇಸಕ್ ಆಗ್ತಿರ್ಲಿಲ್ಲ. ಆದ್ರಿಂದ ನಾವು ಡೆವಲಪ್ಮೆಂಟ್ ಆಗ್ಲಿಲ್ಲ. ಅಲ್ಲಿಂದ ಆಡ್ ಕ್ಲಿಯರ್ ಮಾಡ್ಕೊಂಡು ಕುರಿ ಸಾಕಾಣಿಕೆ ಮಾಡೋಣ ನಮ್ಗೆ ನಾರಿ ಸುವರ್ಣ ಮಾಡ್ಕೊಂಡು ನಾರಿ ಸುವರ್ಣ ಮಾಡ್ತಾ ಇದ್ದು. ನಾರಿ ಸುವರ್ಣದಲ್ಲಿ ಚೆನ್ನಾಗಿತ್ತು, ಕುರಿಗಳು ಡೆವಲಪ್ಮೆಂಟ್ ಆಗ್ತಾ ಇದ್ದು, ಮರಿನೂ ಚೆನ್ನಾಗಿ ಬರ್ತಾ ಇದ್ದು. ಮಾಡ್ತಾ ಇದ್ವಲ್ಲ ಆಗ ಹಂಗೆ ಮುಂದುವರ್ಸ್ಕೊ ಹೋಗ್ತಾ ಇದೀವಿ. ಈಗಲೂ ನಾರಿ ಸುವರ್ಣ ಮಾಡ್ತಾ ಇದೀವಿ, ನಾರಿ ಸುವರ್ಣ ಟು ಡಾರ್ಫೋರ್ 2. ಅದಾದ ಮತ್ತೆ ಅಪ್ಗ್ರೇಡ್ ಮುಂದಕ್ಕೆ ಹೋಗಿ ಈಗ ಡಾರ್ಫೋರ್ ಮಾಡ್ತಾ ಇದೀವಿ. ಡಾರ್ಫೋರ್ ಚೆನ್ನಾಗಿದೆ. ಡಾರ್ಫೋರ್ ಏನಪ್ಪ ಅಂದ್ರೆ ಅದು ಬರೋದು 1-2 ಮರಿ ಬರುತ್ತೆ. ಅದು ಬಂದ್ರೆ ಏನಪ್ಪ, ವೇಟ್ ಚೆನ್ನಾಗಿ ಬರುತ್ತೆ. ವೇಟ್ ಅಂದ್ರೆ 1 ವರ್ಷಕ್ಕೆ ಮಿನಿಮಮ್ ಒಂದು 80-100 ಕ್ವಿಂಟಲ್ ಹತ್ರ ಬರುತ್ತೆ 1 ವರ್ಷಕ್ಕೆ. ನಮ್ಮ ಎಷ್ಟಪ್ಪ ಅಂದ್ರೆ 30 ಕೆಜಿ ಟಾರ್ಗೆಟ್ ನಾಟಿ ಕುರಿ. ಆದ್ರಿಂದ ನಾವೀಗ ಡಾರ್ಫೋರ್ ಮಾಡ್ಕೊಂಡು ಡಾರ್ಫೋರ್ ಟು ನಾರಿ ಸುವರ್ಣ ಎರಡನ್ನೂ ಅಭಿವೃದ್ಧಿ ಮಾಡ್ಕೊ ಹೋಗ್ತಾ ಇದೀವಿ. ಈ ನಾರಿ ಸುವರ್ಣ ಅಂತ ಹೇಳಿ ಒಂದು ತಳಿ ಇದೆ ಅಂತ ಹೇಳಿ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಸರ್ ನಾವ್ ಹಿಂಗೆ ನಮ್ ಲೋಕಲ್ ಅಲ್ಲಿ ನಮ್ಮ ಸ್ನೇಹಿತರು ಇರ್ತಾರಲ್ಲ, ನಮ್ ಸ್ನೇಹಿತರು ಹೇಳಿದ್ರು, ನೋಡ್ತಾ ಇದ್ದೀನಿ ನಾನು ಅಂದ್ರೆ ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ಎಲ್ಲ ಸಿಗ್ತಾ ಇರುತ್ತೆ. ಈಗ ಡೈರೆಕ್ಟ್ ಆಗಿ ವಿಸಿಟ್ ಕೊಡ್ಬೇಕು ಅಂತ ಏನಿಲ್ಲ. ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡು ನಾನು ಅಲ್ಲಿ ಇಲ್ಲಿ ಸರ್ಚ್ ಮಾಡ್ಕೊಂಡು ಒಂದು 5 ಕುರಿ ತನಕ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೆ. ನನ್ಗೆ ಓಕೆ ಚೆನ್ನಾಗಿದೆ ಅನ್ಸ್ತು. ಅಲ್ಲಿಂದ ಇನ್ನು ಮುಂದಕ್ಕೆ ಇನ್ನೂ ಡೆವಲಪ್ಮೆಂಟ್ ಮಾಡ್ಕೊಂಡು ಚೆನ್ನಾಗಿ ಮಾಡ್ತಾ ಇದೀವಿ. ಏನು ನಾರಿ ಸುವರ್ಣ ತಳಿ ವಿಶೇಷ? ಸರ್ ನಾರಿ ಸುವರ್ಣದ ವಿಶೇಷ ಏನಪ್ಪಾ ಅಂದ್ರೆ ಮಿನಿಮಮ್ 2 ಮರಿ ಬರುತ್ತೆ ಒಂದು ಕುರಿ. ವರ್ಷಕ್ಕೆ 14 ತಿಂಗಳು ಬ್ಯಾಚ್ ಮಾಡ್ಕೊಳ್ತೀವಿ. ನಮ್ಮ ನಾಟಿ ಕುರಿ 1 ಮರಿ ಕೊಡುತ್ತೆ. ಇದೊಂದು ವರ್ಷಕ್ಕೆ 4 ಮರಿ ಮಿನಿಮಮ್ 4 ಕೊಡುತ್ತೆ. ಮ್ಯಾಕ್ಸಿಮಮ್ 8-10 ಮರಿ ಒಂದೇ ಕುರಿ ಕೊಡುತ್ತೆ 1 ವರ್ಷದಲ್ಲಿ. ಅಲ್ಲಿಗೆ ನಮ್ಗೆ ಈಗ 10 ಕುರಿ ಮೇಸೋದು ಒಂದೇ, 1 ಕುರಿ ಮೇಸೋದು ಒಂದೇ. ನಮ್ಗೆ ಕಮ್ಮಿ ಸಮಯದ ಅತಿ ಹೆಚ್ಚು ಉತ್ಪತ್ತಿ ಆಗುತ್ತೆ. ಮರಿ ಡೆವಲಪ್ಮೆಂಟ್ ಸೇಲಿಂಗ್ ಏನ್ ಮಾಡಿದ್ರು ನಮ್ಗೆ ಅತಿಯಾಗಿ ಜಾಸ್ತಿ ಇರುತ್ತೆ ಗ್ರೋತಿಂಗ್. ಮತ್ತೆ ಅದಕ್ಕೆ ಹೆಚ್ಚು ಬೇಡಿಕೆನೂ ಕೂಡ ಇದೆ ಅಲ್ವಾ? ಸರ್ ಹೌದು ಸರ್, ಈಗ ಒಂದ್ ಮರಿ ಹಾಕಿಸಕತ್ಕಿಂತ ಅದೇ ಕುರಿ ವರ್ಷಕ್ಕೆ ನಾಲ್ಕರಿಂದ ಎಂಟು ಮರಿ ಕೊಡ್ತಾ ಇದೆ ಅಂದ್ರೆ ಒಂದು ಬ್ಯಾಚ್ಗೆ ಆಟೋಮೆಟಿಕ್ ಆಗಿ ಡೆವಲಪ್ಮೆಂಟ್ ಇದ್ದೇ ಇರುತ್ತೆ, ಜನಕ್ಕೆ ಬೇಡಿಕೆ ಜಾಸ್ತಿ ಆಗುತ್ತೆ, ಅದು ಮಾರ್ಕೆಟಿಂಗ್ ಮಾಡೋಕೆ ಚೆನ್ನಾಗಿದೆ ಅದು. ಈಗ ಕುರಿ ಸಾಕಾಣಿಕೆ ಮಾಡೋದಕ್ಕಿಂತ ಮೊದಲು ಏನೆಲ್ಲ ಪೂರ್ವಭಾವಿ ತಯಾರಿಗಳನ್ನ ನೀವು ಮಾಡ್ಕೊಂಡ್ರಿ, ಅದಕ್ಕೆ ಅಂತ ಹೇಳಿ ಒಂದಷ್ಟು ಸವಲತ್ತುಗಳು ಕೂಡ ಬೇಕಾಗುತ್ತೆ, ಶೆಡ್ ಬೇಕಾಗುತ್ತೆ, ಅದಕ್ಕೆ ಇನ್ನೂ ಬೇರೆ ಬೇರೆ ಥರದ್ದೆಲ್ಲ ಬೇಕಾಗುತ್ತೆ, ಅದೆಲ್ಲದನ್ನು ಏನೇನು ಮಾಡ್ಕೊಂಡ್ರಿ, ಹೇಗೆ ಮಾಡ್ಕೊಂಡ್ರಿ ಅದ್ರ ಬಗ್ಗೆ ಹೇಳಿ. ಸರ್ ಮೇಯ್ನು ಕುರಿ ಸಾಕಾಣಿಕೆಯಲ್ಲಿ ಬೇಕಾದ ಮೇವು, ಈಗ ಮೇವು ನಾವು ಬೆಳಕೊಂಡು ಯಾಕೆ ಎಲ್ಲ ದುಡ್ಡು ಕೊಡ್ತಂದ್ರೆ ಮೇಂಟೆನೆನ್ಸ್ ಮಾಡೋಕ್ಕಾಗಲ್ಲ ಕುರಿಗಳು. ಈಗ ನಾವು ಮೇವು ಬೆಳಕ ನಮ್ಮ ತೋಟದಲ್ಲಿ ನಮ್ಗೆ ಏನು ಅವೈಲೇಬಲ್ ಏನು ಬೆಳೆಯಕ್ಕಾಗತ್ತೆ ಅಂತ ಬೆಳಕನ್ನು ನಾವು ಡೆವಲಪ್ಮೆಂಟ್ ಮಾಡ್ಕಂದ್ರೆ ಕುರಿ ಸಾಕಾಣಿಕೆ ಮೇನ್ ಮೇವು ಬೇಕು, ಸೆಡ್ಡು ಅಂದ್ರೆ ಸೆಡ್ಡಿಗೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕೋದು, ಸಿಂಪಲ್ ಆಗಿ ಮಾಡ್ಕೊಂಡು ಕುರಿ ಸಾಕಾಣಿಕೆಗೆ ಮೇವು ಒಂದು ಮೇನ್ ಬೇಕಾಗಿರೋದು. ಸರ್ ಏನೇನು ಮೇವು ಬೆಳ್ಕೊಂಡಿದ್ದೀರಿ? ಸರ್ ನಮ್ಮಲ್ಲಿ ಮೇನ್ ಸೈಲೇಜ್ ಇದೆ, ಸೈಲೇಜ್ ಓನ್ ಆಗಿ ನಾವೇ ಮಾಡ್ಕೊಳ್ತೀವಿ, ಸೈಲೇಜ್ ಮಾಡ್ತೀವಿ. ಸೈಲೇಜ್ ಆದ್ಮೇಲೆ ಇನ್ನು ಡ್ರೈ ಫೀಡ್ ಅಲ್ಲಿ ರಾಗಿ ಕಡ್ಡಿ ನಮ್ಮಲ್ಲಿ ಸಿಗದೆ, ರಾಗಿ ಕಡ್ಡಿ ರಾಗಿ ಮೇವು ಡ್ರೈ ಫೀಡ್ ಆಗಿ ಕೊಡ್ತೀವಿ. ಇನ್ನು ಹಸಿ ಮೇವು ಗ್ರೀನರಿ ಆಗಿ ಸೂಪರ್ ನೆಪಿಯರು, CF31, ಎಡ್ಲೂಸರು, ಬೇಲಿ ಮೆಂತ್ಯ, ಕುದುರೆ ಮೆಂತ್ಯ ಇವೆಲ್ಲಾನು ಮಾಡ್ಕೊಂಡಿದ್ರು. ಎಷ್ಟೆಷ್ಟು ಪ್ರದೇಶಕ್ಕೆ ಹಾಕೊಂಡಿದ್ರಿ ಮತ್ತೆ ಅದರ ಸಾಗುವಳಿಯನ್ನು ಹೇಗೆ ಮಾಡಿದ್ರೆ ಒಳ್ಳೆ ಹುಲ್ಲು ಬರುತ್ತೆ ನಮ್ಗೆ? ಸರ್ ನಾವು ನಿಮ್ಗೆ ಹೇಳ್ದಂಗೆ ಆಗಲೇ ನಮ್ಮ ತೋಟ ಇದೆಯಂದ್ರೆ ತೋಟದೊಳಗೆ ಬೆಳೀತಿರೋದು ನಾವು. ಈಗ ನಮ್ಮ ತೋಟಕ್ಕೆ ನೀರು ಕೊಟ್ಟೆ ಕೊಡ್ತೀವಿ, ತೋಟದೊಳಗೆ ಬರ್ತಾ ಇರೋಂಥ ಮೇವನ್ನೇ ನಾವು ಕುರಿಗಳಿಗೂ ಹಾಕೊಂಡು ಕುರಿನ ಮೇಂಟೈನ್ ಮಾಡ್ತಾ ಇರೋದು. ಇದೆಲ್ಲ ಎಲ್ಲಿ ತಂದ್ರೆ ಬೇರೆ ಬೇರೆ ತಳಿ ಹುಲ್ಲನ್ನ? ಸರ್ ಹುಲ್ಲು ಎಲ್ಲ ಕಡೆಯಿಂದ ಸಿಗುತ್ತೆ. ಈಗ ಅದು ಈಗ ನಮ್ಮ ಫ್ರೆಂಡ್ಸ್ ಹತ್ರ ಇತ್ತು, ಈಗ ಸೂಪರ್ ನೇಪರ್ ಹೊರಗಡೆಯಿಂದ ತರಿಸಿ ಅವ್ರು ಡೆವಲಪ್ಮೆಂಟ್ ಮಾಡಿದ್ರು, ಅವ್ರ ಹತ್ರ ಇಂದ ನಾನು ಹಾಕೊಂಡೆ. ಇನ್ನು ಆನ್ಲೈನಲ್ಲಿ ಸರ್ಚ್ ಮಾಡಿ ಆಲ್ಮೋಸ್ಟ್ ಎಲ್ಲ ಥರ ಮೇವು ಸಿಗುತ್ತೆ ಈಗ, ಯಾಕೆಂದ್ರೆ ಮಾರ್ಕೆಟಿಂಗು ಹೋಮ್ ಡೆಲಿವರಿನೇ ಇದೆ. ಆ ಡೆಲಿವರಿ ಆ ಥರ ನಾನು ಸರ್ಚ್ ಮಾಡ್ಕೊಂಡು ಮಾಡಿರೋದು. ಶೆಡ್ಡು ಹೇಗೆ ಮಾಡ್ಕೊಂಡಿದ್ದೀರಿ? ಸಿಂಪಲ್ ಆಗಿ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಆ ಟೈಪ್ ಎಲ್ಲ ಮಾಡ್ಕೊಂಡಿದ್ವಿ, ಕಾಂಕ್ರೀಟ್ ಹಾಕ್ಸ್ಬಿಟ್ಟು ಸಿಂಪಲ್ ಆಗಿ ಕುರಿಗಳು ಎಷ್ಟು ಕ್ಲೀನ್ ಆಗಿರ್ಬೇಕು ಅಷ್ಟು ಕ್ಲೀನಾಗಿ ಮೇಂಟೈನ್ ಮಾಡ್ತಾ ಇದ್ದೀವಿ. ಎಷ್ಟು ಪ್ರದೇಶದಲ್ಲಿ ಮಾಡ್ಕೊಂಡಿದ್ದೀರಿ? ಸರ್ ನಮ್ದು ಒಂದು 40-60 ಇದೆ, ಅದರ ಪಾರ್ಟಿಷನ್ ಮಾಡ್ಕೊಂಡು ಒಂದು 8 ಬೋನ್ ಮಾಡ್ಕೊಂಡು ಡೆವಲಪ್ಮೆಂಟ್ ಮಾಡ್ತಾ ಇದ್ವಿ. ಎಷ್ಟು ಕುರಿ ಸಾಕಾಣಿಕೆ ಮಾಡಬಹುದು ಇಷ್ಟು ಪ್ರದೇಶದಲ್ಲಿ? ಸರ್ ನಾನು ಇಷ್ಟು ಇದರಲ್ಲಿ ಎಲ್ಲ ನಮ್ಮ ಅಂದ್ರೆ ಬ್ರೀಡಿಂಗ್ ಇರೋದ್ರೆ ಎಲ್ಲ ಹೆವಿ ದೊಡ್ಡ ಕುರಿನೇ ಇರಲ್ಲ, ಈಗ ಒಂದು ಬ್ಯಾಚ್ ಅಲ್ಲಿ ದೊಡ್ಡವಿದ್ರು ಒಂದು ಬ್ಯಾಚ್ ಸಣ್ಣವಿರ್ತವೆ. ಈ ಮೇಂಟೈನ್ ಮಾಡ್ತೀನಿ ಒಂದು 150 ಕುರಿ ಟಾರ್ಗೆಟ್ ಅಲ್ಲಿ ಮೇಂಟೈನ್ ಮಾಡಬಹುದು, ಆಲ್ರೌಂಡ್ ಮುರಿ ಕುರಿ ಎರಡರಿಂದ 150 ಮೇಂಟೈನ್ ಆಗುತ್ತೆ. ಅದರೊಳಗೆ ಒಂದು 150 ಕುರಿಗಳನ್ನ ಒಂದೇ ಶೆಡ್ ಅಲ್ಲಿ ಸಾಕಾಣಿಕೆಯನ್ನ ಮಾಡಬಹುದು. ಮಾಡಬಹುದು ಸರ್, ಮಾಡಬಹುದು. ಈ ಬೋನ್ ಗಳು ಎಷ್ಟೆಷ್ಟಕ್ಕೆ ಮಾಡ್ಕೊಂಡಿದ್ದೀರಿ? ಸರ್ ಅಂದ್ರೆ ಈಗ ಬ್ರೀಡಿಂಗ್ ಕ್ರಾಸಿಂಗ್ ಆಗುವಂತವಕ್ಕೆ ಎಷ್ಟು ಬೇಕು, ಈ ಮರಿ ಆಗ್ತಾವಕ್ಕೆ ಎಷ್ಟು ಬೇಕು, ನೀವು ಪಾರ್ಟಿಷನ್ ನೀವು ಮಾಡ್ಕೋಬೇಕು. ಯಾಕೆಂದ್ರೆ ಈಗ ನಾವು 20-20 ಎರಡಿದಾವೆ, 70-30 ಎರಡಿದ್ದಾವೆ, ಇನ್ನು ಚಿಕ್ಕವು ಅಂದ್ರೆ ಈಗ ಮರಿ ಆಗ್ತಾವಕ್ಕೆ, ಮರಿಗಳಿಗೆ ಹಾಲ್ ಬಿಡ್ಸೋಂತವಕ್ಕೆ, ಈಗ ಟಗರುಗಳಿಗೆ ಇವೆಲ್ಲ ಡಿವೈಡ್ ಮಾಡ್ಕೋಬೇಕು. ಅಂತ ಚಿಕ್ಕ ಚಿಕ್ಕದಾಗ ಬೋನ್ಗಳು ಮಾಡ್ಕೊಂಡು ನಾನು ಟೋಟಲ್ 8 ಬೋನ್ ಮಾಡ್ಕೊಂಡಿದ್ದೀನಿ. ಈಗ ಮರಿ ಆಗ್ತಾವಕ್ಕೆ ಒಂದು ಬೋನ್ ಇರುತ್ತೆ, ಅವು ಒಂದು 4-5 ದಿವಸ ಒಂದು ಜೊತೆಲಿ ಬಿಟ್ಟಿರ್ಬೇಕು ಮರಿ ತಾಯಿನ. ಇನ್ನು ಮರಿ ಹಾಲ್ ಬಿಡಿಸಿದಂತ ಕುರಿಗಳು ಮರಿಗಳು ಒಂದು ಸಪರೇಟ್ ಬೋನ್ಗೆ ಹಾಕಬೇಕು. ಆದ್ರೆ ನಿಮ್ಗೆ ಎಷ್ಟೀಗ ಬ್ರೀಡಿಂಗ್ ಮಾಡ್ತೀನಿ ಅಂತಂದ್ರೆ ಬೋನ್ ಜಾಸ್ತಿನೇ ಬೇಕು ನಿಮ್ಗೆ, ಮಿನಿಮಮ್ ಒಂದು 8-10 ಮೇಂಟೈನ್ ಮಾಡ್ಕೋಬೇಕು. ಈ ಡಾಫರ್ ತಳಿನ ಯಾವಾಗ ತಂದ್ರಿ? ಸರ್ ಡಾರ್ಫರ್ ಒಂದು ಅರಿಸುವರ್ಣ ಮಾಡ್ತಾ ಇದ್ದಲ್ಲ, ಅದರಿಂದ ನಮ್ಗೆ ಅನುಭವ ಆಗ್ತು. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇದೆ ಡಾರ್ಫರ್ಗೆ. ಡಾರ್ಫರ್ ಮಿನಿಮಮ್ ಒಂದು ಮರಿಗೆ 3-4 ಲಕ್ಷ ರೂಪಾಯಿ ಅಮೌಂಟ್ ಆಗುತ್ತೆ ಒಂದು 3 ಮಂತ್ಸ್ಗೆ ಮರಿಗಳಿಗೆ. ಈಗ ನಿಮ್ಗೆ ಅನುಭವ ಇತ್ತು ಅಂದ್ರೆ ಮಾಡ್ಬೋದು ಅದು. ಈಗ ಅನುಭವ ಇಲ್ಲ ನಾನು 3-4 ಲಕ್ಷ ಆಗ್ತೆ ಅಂತ ಅಂದ್ರೆ ಮಾಡೋಕ್ಕಾಗಲ್ಲ. ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಬೇಕು ಅಂದ್ರೆ 300 ನಾಟಿ ನರಿ ಸುವರ್ಣ ಇಂಥ ಲೋ ಬಜೆಟ್ಗೆ ಒಂದು ಮೀಡಿಯಂ ಅಮೌಂಟ್ ಇರೋದ್ರಿಂದ ಮಾಡ್ಕೋದ್ರೆ ಡಾರ್ಫರ್ ಹೋದ್ರೆ ಮಾರ್ಕೆಟಿಂಗ್ ಮಾಡೋಕೆ ನಿಮ್ಗೆ ಕರೆಕ್ಟ್ ಆಗುತ್ತೆ. ಸ್ಟಾರ್ಟಿಂಗೇ ಡಾರ್ಫರ್ ಆಗ್ತೀನಿ ಅಂದ್ರೆ ಮಾರ್ಕೆಟಿಂಗ್ ಮಾಡೋಕ್ಕಾಗಲ್ಲ. ಅದು ಮೇನ್ ಮಾರ್ಕೆಟಿಂಗು. ಏನಪ್ಪಾ ನೀವು ಸಂತೆ ಕೊಡ್ದೆಲ್ಲ ಮಾರಕ್ಕಾಗಲ್ಲ. ಈಗ ನಮ್ಮ ಲೋಕಲ್ ಸಂತೆ ಇರೋ ಸಂತೆಲಿ ಸೆಲ್ ಮಾಡೋಕ್ಕಾಗಲ್ಲ. ಏನಿದ್ರು ಮನೆ ಹತ್ರ ಬರಬೇಕು, ಇಂಟ್ರೆಸ್ಟ್ ಇರೋಂತಾರೆ ಬಂದು ಎತ್ಕೊಳ್ಳೋದಿವೆಲ್ಲ. ಆದ್ರಿಂದ ನಾವು ಫಸ್ಟ್ ಯಾವ ಕುರಿ ಮಾಡ್ತೀವಿ, ಫಸ್ಟ್ ಹೆಂಗ್ ಮೇಂಟೈನ್ ಮಾಡ್ತೀವಿ ಇಲ್ವ ನೋಡ್ಕೊಂಡು ಯಾವ ಕುರಿಗಾರ ಹಾಕಬಹುದು. ಡಾರ್ಫರ್ ಆದ್ರೂ ಅಷ್ಟೇ, ಈಗ ನಾವು ನಾರಿ ಸುವರ್ಣ ಮಾಡಿದ್ದು ನಮ್ಗೆ ಅನುಭವ ಇದೆ, ಈಗ ಮಾಡ್ತೀವಿ ಅಂತ ನಮ್ಗೆ ಅನಿಸ್ತು. ಈಗ ಡಾರ್ಫರ್ ಹಾಕೊಂಡು ಈಗ 100,000 ರೂಪಾಯಿ ಬಂಡವಾಳ ಹಾಕುವಂಥದ್ದು ಹಾಕೊಂಡು ಮಾಡಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಅನುಕೂಲ ನೀಟಾಗಿ ಮಾಡ್ಕೋಬಹುದು. ಮೊದಲಿಗೆ ಎಷ್ಟು ಮರಿಗಳಂತಂದ್ರೆ ಡಾರ್ಫರ್ದು? ಸರ್ ಡಾರ್ಫರ್ ಫಸ್ಟ್ ಅನ್ನಿದೆ ಒಂದು ಮೇಲ್, ನಾವು ಒಂದು ಮೇಲ್ ಮಾಡ್ಕೊಂಡು ಆ ಮೇಲಲ್ಲಿ ಬ್ರೀಡಿಂಗ್ ನಮ್ಮ ಲೋಕಲ್ ಕುರಿ ಈಗ ಬನ್ನೂರು ಆಗ್ಬೋದು, ನಮ್ಮ ಹಾಸನ್ ನಾಟಿ ಕುರಿ ಆಗ್ಬೋದು, ರಾಂಬುಲೆಟ್ ಆಗ್ಬೋದು. ಈಗ ಯಾವ ಕುರಿ ಆದ್ರೂ ಈಗ ಡೆಕ್ಕನ್ನು ಎಳಗ ಎಲ್ಲಕ್ಕೂ ಕ್ರಾಸ್ ಮಾಡಿಸ್ಬೋದು ಡಾರ್ಫರ್. ಅದರಲ್ಲಿ ಯಾವ ಮರಿಗೆ ಫಿಮೇಲ್ಸ್ ಬರ್ತಾವೆ ಎಲ್ಲ ಸೇವ್ ಮಾಡ್ಕೊಂಡು ಮೇಲ್ ಬರುವಂತ ಎಲ್ಲ ಬ್ರೀಡಿಂಗ್ ಕೊಡ್ಬೋದು. ಯಾಕೆಂದ್ರೆ ಒಂದು 40% ಡಾರ್ಫರ್ ಜೀನ್ ಬಂದಿರುತ್ತೆ, ಅದಕ್ಕೆ ಅಲ್ಲಿಂದ ಸೇಲ್ ಮಾಡ್ಕೊಂಡು ನಮ್ಮ ನಾಟಿ ಕುರಿ ಮಾಡ್ತಿರೋ ರಿಕೊಟ್ರು ಅದ ಏನಾಗತ್ತಪ್ಪ ಅಂದ್ರೆ ಅವ್ರಿಗೆ ಯೂಸ್ ಆಗುತ್ತೆ, ನಮಗೆ ಅಮೌಂಟ್ ಆಗ್ತಾ ಇರುತ್ತೆ ಮೇಂಟೆನೆನ್ಸ್ಗೆ, ಅವ್ರಿಗೂ ಉಪಯೋಗ ಆಗುತ್ತೆ. ಈಗ ನಮ್ದು ಯಾವ್ದೇ ಕುರಿ ಲೋಕಲ್ ಕುರಿ ಕ್ರಾಸ್ ಮಾಡಿದ್ರು ಡಾರ್ಫರ್ ಮರಿ ಬರುತ್ತೆ, ವೇಟ್ ಜಾಸ್ತಿ ಬರುತ್ತೆ. ಡಾರ್ಫರ್ ಎಷ್ಟು ಹಣ ಕೊಡ್ತಂದ್ರಿ ನೀವು? ಸರ್ ನಾವು ತಂದಿದ್ದಾಗ ನಮ್ಗೆ ಡೆಲಿವರಿ ಬರೋದು 4 ಲಕ್ಷ ಬಿದ್ದಿತ್ತು ಮರಿ ನಮ್ಗೆ. ಎಲ್ಲಿಂದ ತಂದ್ರಿ? ಸರ್ ನಾವು ಮಹಾರಾಷ್ಟ್ರದಿಂದ ತರಿಸಿದ್ದು. ಮಹಾರಾಷ್ಟ್ರದಿಂದ ತಂದ್ರಿ? ಏನ್ ವಿಶೇಷ ಆದ್ರದ್ದು ಡಾರ್ಫರ್ದು? ಸರ್ ಡಾರ್ಫರ್ ಅಂದ್ರೆ ಈಗ ಒಂದ್ ವರ್ಷಕ್ಕೆ ನಮ್ಮ ನಾಟಿ ಕುರಿ 30 kg ಬರ್ತವೆ ಟಾರ್ಗೆಟ್ ಅಲ್ಲಿ. ಈಗ ಡಾರ್ಫರ್ ಹಂಗ ಬರಲ್ಲ, ಒಂದ್ ಕ್ವಿಂಟಲಿಂದ ಒಂದ್ ಕ್ವಿಂಟಲ್ 120 kg ಗಂಟ ಬರ್ತವೆ ಒಂದ್ ವರ್ಷಕ್ಕೆ. ಅಷ್ಟು ಬರೋದ್ರಿಂದ ನೀವು ಕರೆಕ್ಟ್ ಆಗಿ ಮೇಂಟೈನ್ ಮಾಡೋದ್ರಿ ಅಂದ್ರೆ ಒಂದ್ 2-2.5 ವರ್ಷ ಸಾಕವ್ರಿ ಅಂದ್ರೆ 200 kg ರೀಚ್ ಆಗುತ್ತೆ ಡಾರ್ಫರ್. 200 kg ಬಂತು ಅಂದ್ರೆ ನಮಗೆ ಅದೇ ನೀವು ಎಳಗ ಇವೆಲ್ಲ ಹೆಂಗ್ ಸಾಕ್ತಿವಿ ಆ ಟೈಪ್ ಸಾಕೋರ್ ನಮ್ಗೆ ಅದರಿಂದ 4 ರಷ್ಟು ದುಡ್ಡು ಆಗುತ್ತೆ. ಯಾಕಂದ್ರೆ ವೆಯ್ಟ್ ಅಷ್ಟೇ ಬಂದಿರುತ್ತೆ, ಕಮ್ಮಿ ಸಮಯದಲ್ಲಿ ಅತಿ ಹೆಚ್ಚು ಮಟನ್ ಫಸ್ಟ್ ಬನ್ನೂರ್ ಇದೆ, ಸೆಕೆಂಡ್ ಇರೋದೆ ಡಾರ್ಫರ್. ಯಾಕೆಂದ್ರೆ ಬೌನ್ಲೆಸ್ ಮೇನ್ ಫ್ಯಾಟ್ಲೆಸ್ ಮಟನ್ ಇದು. ಒಂದ್ ಕುರಿ 100-200 ಕೆಜಿ ಮಟನ್ ಬರ್ತಾರೆ, ಏನ್ ಮಿನಿಮಮ್ ಅಂದ್ರೆ 3-4 ಕೆಜಿ ಫ್ಯಾಟ್ ಬರ್ಬೋದು ಅಷ್ಟೇ, ಫ್ಯಾಟ್ಲೆಸ್ ಮಟನ್ ಇದು. ಹಂಗಾಗಿ ಅದಕ್ಕೆ ಹೆಚ್ಚು ದುಬಾರಿ. ಹಾ ಸರ್, ಅದಕ್ಕೆ ದುಬಾರಿ ಇರೋದು. ಆಮೇಲೆ ಮೀಟ್ ಪರ್ಪಸ್ ಮಾಡಿದ್ರು ಏನಕ್ಕೂ ಇದು ಎಲ್ಲಕ್ಕೂ ಸೆಲ್ಲಿಂಗ್ ಇದೆ, ಬ್ರೀಡಿಂಗ್ ಆಗುತ್ತೆ, ಮೀಟ್ ಪರ್ಪಸ್ಗೂ ಆಗುತ್ತೆ. ಫ್ಯಾಟ್ಲೆಸ್ ಮಟನ್ ಇರೋದ್ರಿಂದ ಬೇಡಿಕೆ ಜಾಸ್ತಿ ಇದೆ. ಬೇಡಿಕೆ ಇಲ್ಲಿ ಅದನ್ನ ಬಳಕೆಯನ್ನ ಮಾಡ್ತಾರ ಸರ್? ಅದು ಇನ್ನು ಬಳಕೆ ಮಾಡ್ತಿಲ್ಲ, ಯಾಕೆಂದ್ರೆ ಅದು ಅಮೌಂಟ್ ಮರಿಗಳಿರೋದೇ 3-4 ಲಕ್ಷ ಅಮೌಂಟ್ ಇದೆ ಅಂತ ನಾನು ಹೇಳ್ತಾ ಇದೀನಿ. ಈಗ ಸ್ಟಾರ್ಟಿಂಗ್ ಅಪ್ಗ್ರೇಡ್ ಆಗ್ತಾ ಇದೆ, ಈಗ ಡೆವಲಪ್ಮೆಂಟ್ ಮಾಡ್ಕೋಬೇಕು. ಡೆವಲಪ್ಮೆಂಟ್ ಮಾಡ್ಕೊಂಡು ಈಗ ನಮ್ಮಲ್ಲಿ ಕಟಿಂಗ್ ಹೋಗ್ತಾ ಇರೋದು ಯಾವ್ದಪ್ಪ, F1 ಜನರೇಷನ್ ಈಗ ಸೇಲ್ ಆಗದಲ್ಲೇ ಉಳ್ಕೊಂಡು ಅಂತವು. ಈಗ ಉಟ್ಟ ಮರಿಗಳೆಲ್ಲ ಬ್ರೀಡಿಂಗ್ ಹೋಗಲ್ಲ, ಅದ್ರಲ್ಲಿ ಒಂದು 30-40% ಲ್ಯಾಪ್ಸ್ ಬರುತ್ತೆ. ಅಂತವೆಲ್ಲ ಮೀಟ್ ಪರ್ಪಸ್ ಕೊಡ್ತಾ ಇರೋದ್ರಿಂದ ಮಟನ್ ಟೆಸ್ಟ್ ಚೆನ್ನಾಗಿದೆ, ನಮಗೆ ಬರ್ತಾರೆ ರಿಸಲ್ಟ್ ಅಲ್ಲಿ ಮಟನ್ ಟೆಸ್ಟ್ ಜನ ಬರ್ತಾ ಇದೆ. ಈಗ ನೀವು ಕುರಿ ಸಾಕಾಣಿಕೆ ಮಾಡ್ತೀರಿ ಅಂತ ಹೇಳಿ ಅದಕ್ಕೆ ಶೆಡ್ ಆಗ್ಬಹುದು, ಮೇವು ಬೆಳ್ಕೊಳ್ತಕ್ಕಂಥದ್ದಾಗ್ಬಹುದು, ಮತ್ತೆ ಸೈಲೇಜ್ ಎಲ್ಲ ಮಾಡ್ಕೊಂಡ್ರಲ್ಲ, ಇದಕ್ಕೆಲ್ಲ ಎಷ್ಟು ಬಂಡವಾಳವನ್ನ ಹೂಡಿದ್ರಿ ಸರ್? ನಾವು ಸೈಲೇಜ್ಗೆ ಸ್ಟಾರ್ಟಿಂಗ್ ನಾವೇ ಮೇತೆ ಕಡ್ಡಿ ಬೆಳ್ಕೊಂಡು ಸೈಲೇಜ್ ಮಾಡ್ತೇವೆ. ಮೇನ್ ಜೋಳದ ಕಡ್ಡಿ ಮೇತೆ ಕಡ್ಡಿ ಬರುತ್ತಲ್ಲ, ಆ ಮೇತೆ ಕಡ್ಡಿಲಿ ಹಾಲು ತುಂಬಿದ ಕಡ್ಡಿಲೇ ಮಾಡ್ಬೇಕು ನಾವು, ಬೇರೆದ್ರಲ್ಲಿ ಮಾಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ. ಈಗ ಅದರಿಂದ ಜೋಳದ ಕಡ್ಡಿಗೆ ಎಲ್ಲ ನಾವೇ ಬೆಳ್ಕೊ ಮಾಡಕ್ಕಾಗಲ್ಲ. ಈಗ ಯಾರು ಬೆಳೆದಿರ್ತಾ ಅಂತರ್ಥ, ನಾವು ತಗೊಂಡು ನಾವೇ ಕಟ್ ಮಾಡ್ಕೊಂಡು ತುಂಬ ಸೈಲೇಜ್ ಮಾಡ್ಕೊಳ್ತೀವಿ. ಆ ಸೈಲೇಜ್ ಮಾಡೋದ್ರಿಂದ ಕುರಿಗಳಿಗೆ 1 ಟೈಮ್ ಫೀಡ್ ಕೊಟ್ಟಂಗಾಗತ್ತೆ, ಕುರಿ ಗ್ರೋತಿಂಗು ಚೆನ್ನಾಗಿರುತ್ತೆ, ಮರಿ ಹಾಕುವಂತ ಕುರಿಗಳು ಆಲ್ ಡೆವಲಪ್ಮೆಂಟ್ ಚೆನ್ನಾಗಿ ಬರ್ತವೆ. ಎಷ್ಟು ಬಂಡವಾಳ ಹಾಕಿದ್ರಿ ಇದಕ್ಕೆಲ್ಲ ಸರ್? ಈಗ ನಾವು ಸೈಲೇಜ್ ಮಾಡೋದಕ್ಕೆ ಫಸ್ಟ್ ಸ್ಟಾರ್ಟಿಂಗ್ ಬ್ಯಾಗ್ ಅಲ್ಲಿ ಮಾಡ್ತಾ ಇದ್ದು, ಬ್ಯಾಗ್ ಒನ್ ಟನ್ ಹಿಡಿತಿತ್ತು, ಅದು ಜಾಗ ಜಾಸ್ತಿ ಬೇಕಾಗೋದು. ಆದ್ರಿಂದ ಈಗ ಮಾಮೂಲಿ ಸಂಪ್ ಮಾಡ್ತಲ್ಲ ಆ ಟೈಪ್ ಬಿಟ್ ಮಾಡಿಸ್ಕೊಂಡು ಒಂದೊಂದು ಬಿಟ್ಗೆ ಮಿನಿಮಮ್ 12-15 ಟನ್ ಗಂಟ ಒಂದೊಂದು ಲೋಡ್ ಆಗ್ತಾ ಇದ್ದಾವೆ ನಮಗೆ. ಆ ಲೋಡಿಂಗ್ ಮಾಡ್ಕೊಂಡು ಈಗ ಕಟಿಂಗ್ ಮಾಡ್ಕೊಂಡು ಸೈಲೇಜ್ ಪ್ಯಾಕ್ ಮಾಡ್ಕೊಂಡ್ರೆ ನಮ್ಗೆ ಯಾವಾಗ್ಲೂ, ಯಾಕೆಂದ್ರೆ ಹಸಿಮೇವ್ ಯಾವಾಗ್ಲೂ ಸಿಗುತ್ತೆ ಅಂತ ಹೇಳಕ್ಕಾಗಲ್ಲ. ಈಗ ಯಾವ ರೇಟ್ ಅಲ್ಲಿ ನಮಗೆ ಸೀಸನ್ ರೇಟ್ ಕಮ್ಮಿ ಇರುತ್ತೆ ಆ ಸೀಸನ್ ಲೋಡ್ ಮಾಡ್ಕೊಂಡ್ರೆ ಒಂದು 6 ತಿಂಗಳಿಂದ 1 ವರ್ಷ ಬೇಕಾದ್ರೆ ಮೇಂಟೆನ್ಸ್ ಸೈಲೇಜ್ 2 ವರ್ಷ ಇಟ್ಟರು ವೇಸ್ಟ್ ಆಗಲ್ಲ. ಅದರಿಂದ ಸೈಲೇಜ್ ಮಾಡ್ಕೊಳ್ಳೋದ್ರಿಂದ ಕುರಿ ಫಾರ್ಮ್, ಆಡಿನ ಫಾರ್ಮ್, ಹಸಿನ್ ಫಾರ್ಮ್ ಎಲ್ಲಕ್ಕೂ ಉಪಯೋಗ ಆಗುತ್ತೆ ಸರ್. ಈಗ ಸೈಲೇಜ್ಗೆ ಅಂದ್ರೆ ನಿಮ್ಗೆ ರೈಟ್ ಇದ್ದಂಗೆ ಸರ್, ಈಗ ಸೀಸನ್ ಕಡ್ಡಿ ಚೆನ್ನಾಗಿ ಬರ್ತಾ ಇದೆ, ಈಗ ರೈಟ್ ಡೌನ್ ಇರುತ್ತೆ. ಈಗ ನಾವು 10 ಲೆಕ್ಕದಲ್ಲಿ ತಾನು ಮಾಡಿದ್ರೆ ಉಪಯೋಗ ಅದು. ಈಗ ನಾನೀಗ ಒಂದು 15 ಟನ್ ಮಾಡಕ್ಕೆ ಒಂದು 35,000 ರೂಪಾಯಿ ಆಗಿದೆ ನನಗೆ. ಈಗ ನೀವು ತೂಕದ ಲೆಕ್ಕ ತರ್ತೀನಿ, ಸೈಲೇಜ್ ಮಾಡ್ತಿರ್ತೀನಿ, 7 ರೂಪಾಯಿ ಕೆಜಿ ಬೀಳುತ್ತೆ, ಪರ್ ಕೆಜಿ 7 ರೂಪಾಯಿ ಬೀಳುತ್ತೆ. ಈಗ ನೀವು 35,000 ಆಗಿರೋಂಥದ್ದು 1 ಲಕ್ಷ ರೂಪಾಯಿ ಟಾರ್ಗೆಟ್ ಆಗುತ್ತೆ ನಿಮ್ಗೆ. ನಾವು ಓನ ಮಾಡ್ಕೊಳ್ಳೋದ್ರಿಂದ ಕಮ್ಮಿ ಬೀಳುತ್ತೆ. ನೀವು ತಂದು ಮಾಡ್ತೀನಿ ಅಂದ್ರೆ ಡೈರೆಕ್ಟ್ ಸೈಲೇಜ್ ತಂದು ಮಾಡ್ತೀನಿ ಅಂದ್ರೆ 1 ಲಕ್ಷ ಆಗಿದ್ರೆ 35,000. ಈಗ ನಾವು 35,000 ಕೊಟ್ಟು ಒಂದು ಗುಂಡಿ ಲೋಡ್ ಮಾಡ್ಕೊಂಡಿದ್ವಿ ಒಂದ್ 15 ಟನ್ಗೆ. ಶೆಡ್ ಎಲ್ಲ ಮಾಡ್ಕೊಳ್ಳಿಕ್ಕೆ ಎಷ್ಟು ದುಡ್ಡು ಖರ್ಚಾಯ್ತು ಸರ್? ಸಡ್ಡು ನಾವು ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕಿಲ್ಲ, ನಮ್ದು ಈಗ ಒಂದು 3.5 ಲಕ್ಷ ಆಗಿದೆ ಎಷ್ಟು ಸಡ್ ಮಾಡೋದಕ್ಕೆ. ಶೆಡ್ ಮಾಡ್ಲಿಕ್ಕೆ 3.5 ಲಕ್ಷದಲ್ಲಿ ಮಾಡ್ಕೊಂಡಿದ್ರಿ? 3.5 ಲಕ್ಷ ಕ್ಲಿಯರೆನ್ಸ್ ಆಗಿದೆ. ಇನ್ನ ಮರಿಗಳನ್ನ ತರಲಿಕ್ಕೆ ಎಷ್ಟು ಬಂಡವಾಳ ಹಾಕಿದ್ರಿ ಪ್ರಾರಂಭದಲ್ಲಿ? ಸರ್ ಮರಿಗಳನ್ನ ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟ್ ಜಾಸ್ತಿನೇ ಹಾಕಿದೆ, ಒಂದು 15 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ನಾವು ಸ್ಟಾರ್ಟಿಂಗ್. ಅಷ್ಟೊಂದು ಬೇಕಾಗುತ್ತಾ ಸರ್? ನಾವು ದೊಡ್ಡ ಪ್ರಮಾಣ ಮಾಡ್ತೀವಿ ಅಂದ್ರೆ ಬೇಕೇ ಬೇಕು. ಯಾಕಂದ್ರೆ ಒಂದು ಹೇಳ್ತ ನಾನು ಡೆವಲಪ್ಮೆಂಟ್ ಮಾಡ್ಕೊಂಡು ಮಾಡ್ತೀನಿ ಅಂದ್ರೆ ಟೈಮು ಜಾಸ್ತಿ ಆಗುತ್ತೆ. ನಾವೀಗ ಅದೇ ಮಾಡ್ತೀವಿ ಅಂತ ಕೃಷಿಗಳದ್ಮೇಲೆ ಮಿನಿಮಮ್ ಇಷ್ಟು ಕುರಿ ಸಾಕ್ತೀನಿ ಅಂತ ಟಾರ್ಗೆಟ್ ಅಷ್ಟು ಕುರಿ ಮಾಡಲೇಬೇಕು. ಈಗ ಒಂದು ಸ್ಟಾರ್ಟಿಂಗ್ ಮಾಡಿರ್ತೀವಿ 2-3 ಕುರಿಯಿಂದ ಮಾಡ್ಕೊ ಹೋಗ್ತೀವಿ, ಒಂದು 2-3 ತಿಂಗಳು 1-6 ತಿಂಗಳು ಕಳೆದ್ಮೇಲೆ ನಾನು ಓಕೆ ಮಾಡ್ತೀನಿ ಅಂತ ಅನಿಸಿದಾಗ ಬಂಡವಾಳ ಹಾಕಿದ್ರೆ ಪ್ರಾಬ್ಲಮ್ ಏನಿಲ್ಲ, ರಿಕ್ವೈರ್ಮೆಂಟ್ ಮಾಡ್ಕೋಬಹುದು. ಈ ಸೈಲೇಜ್ ಮೇವು ಮಾಡ್ಕೊಳ್ಳೋಂಥದ್ದು ಹೆಂಗೆ, ಅದ್ರ ಒಂಚೂರು ವಿವರವಾಗಿ ಹೇಳಿ ಸರ್? ಸೈಲೇಜ್ ಮೇವು ಹಾಲು ತುಂಬಿರೋಂಥ ಮೇತೆ ಕಡ್ಡಿ ತಂದು, ಈಗ ಒಂದು 90 ಇಸದ ಕಡ್ಡಿ ಬರುತ್ತಲ್ಲ, ಆ ಕಡ್ಡಿ ತಂದು ನೀವು ಕಟ್ ಮಾಡಿ ಚಾಪ್ ಪೆಟ್ರಲ್ ಚಾಪ್ ಮಾಡ್ಬೇಕು. ಈಗ ಹಸ್ಕೊಳಗಾರ ಒಂದು ಲೆವೆಲ್ ಮಾಡ್ಬೋದು, ಕುರಿಗಳಗಾರ ಒಂದ್ ಸ್ವಲ್ಪ ಫುಲ್ ಸಣ್ಣ ಮಾಡ್ಕೋಬೇಕು. ಮಾಡ್ಕೊಂಡು ಹಾಲು ತುಂಬಿರೋಂಥ ಕಡ್ಡಿಯ ಲಾಟ್ ಮಾಡ್ಕೊಂಡು ಒಂದು ಗುಂಡಿ ಆಗ್ಬೋದು ಇಲ್ಲ ಬ್ಯಾಗ್ ಆಗ್ಬೋದು, ಎರಡಕ್ಕೂ ಸ್ಟೋರ್ ಮಾಡ್ಕೊಂಡು ನೀಟಾಗಿ ತುಣಿಬೇಕು. ಮೇನ್ ಏರ್ ಪ್ಯಾಕಿಂಗ್ ಚೆನ್ನಾಗಿ ಮಾಡ್ಬೇಕದು, ಏರ್ ಪ್ಯಾಕಿಂಗ್ ಗಾಳಿ ಆಡ್ಬಾರ್ದು. ಗಾಳಿ ಆಡ್ತು ಅಂದ್ರೆ ಕೆಟ್ಟೋಗುತ್ತೆ, ಅಲ್ಲಿ ಬೂಸ್ಟ್ ಬಂದ್ಬಿಡುತ್ತೆ. ಗಾಳಿ ಆಡ್ದಂಗೆ ನೀವು ಎಲ್ಲಿ ಪ್ಯಾಕ್ ಮಾಡ್ತಿರೋ ಸೈಲೇಜು ಅಲ್ಲಿ ಚೆನ್ನಾಗಿರುತ್ತೆ. ಸೈಲೇಜ್ ಈಗ ನೀವು ಮಾಡಿದಾಗ ಎಲ್ಲಕ್ಕೂ ಸ್ಪ್ರೇ ಮಾಡೋಕ್ಕಾಗಲ್ಲ. ಈಗ ಒಂದು ಟಾರ್ಗೆಟ್ ಒಂದು 1 ಟನ್, ಈಗ ಒಂದು 15 ಟನ್ ಇದೆ, 15 ಟನ್ ಗುಂಡಿ ಮಾಡ್ತೀನಿ, 1 ಟನ್ಗೂ 1 ಟನ್ಗೆ ಒಂದು 10 ಲೀಟರ್ ಬೆಲ್ಲ ಉಪ್ಪು ಮಜ್ಜಿಗೆ ಎರಡು ಸಮ ಪ್ರಮಾಣಕ್ಕೆ ಮಿಕ್ಸ್ ಮಾಡ್ಕೊಂಡು ನೀರು ಮಾಡ್ಕೊಬಿಟ್ಟು ಚುಮ್ಕಿಸ್ಕೊಂಬರ್ಬೇಕು. 1 ಟನ್ಗೂ 1 ಟನ್ ಚುಮ್ಕಿಸ್ಕೊಂಬಂದ್ರೆ ಫುಲ್ ಲೋಡ್ ಆಗೋದಕ್ಕೆ ಮಾಮೂಲಿ 10 ಲೀಟರ್ 15 ಲೀಟರ್ ಒಂದೊಂದು ಗೇಜ್ಗೆ ಹಾಕೊಂಬಂದ್ರೆ ನಿಮ್ಗೆ ಕರೆಕ್ಟಾಗಿ ಬರುತ್ತದು. 45 ದಿವಸ ಮೇಲ್ಪಟ್ಟು ಓಪನ್ ಮಾಡಿದ್ರೆ ಸೈಲೇಜು ಕುರಿಗಳಿಗೆ ಹಸ್ಕೊಳಗಾಗಕ್ಕೆ ಚೆನ್ನಾಗಿ ಬಂದಿರುತ್ತೆ. 45 ದಿವಸದ ನಂತರ ಅದನ್ನ ಓಪನ್ ಮಾಡಬೇಕು. 20 ದಿನದಲ್ಲಿ ಓಪನ್ ಮಾಡ್ತಾರೆ, 45 ದಿವಸಕ್ಕೆ ಓಪನ್ ಮಾಡಿದ್ರೆ ಸೈಲೇಜು ಕ್ವಾಲಿಟಿ ಚೆನ್ನಾಗಿ ಬಂದಿರುತ್ತೆ. ಅದ್ರ ಕ್ವಾಲಿಟಿ ಚೆನ್ನಾಗಿ ಬೇಕು ಅಂದ್ರೆ 45 ದಿವಸದ ಮೇಲೆ ಓಪನ್ ಮಾಡಬೇಕು, 1.5 ತಿಂಗಳು ಕಳೆದ್ಮೇಲೆ ಓಪನ್ ಮಾಡಬೇಕು. 20 ದಿವಸಕ್ಕೆ ಓಪನ್ ಮಾಡಿ ಅಷ್ಟು ಡಿಕಂಫರ್ಟ್ ಆಗಿರಲ್ಲ ಒಳಗಡೆ, ಅದು ಸೈಲೇಜು ಕಂಫರ್ಟ್ ಆಗುತ್ತೆ ಒಳಗಡೆ, ಡಿಕಂಫರ್ಟ್ ಆದಾಗ್ಲೇ ಸೈಲೇಜ್ ಆಗೋದು. ಏನೇನು ಮೇವನ್ನ ಹಾಕ್ತೀರಾ ಪ್ರತಿ ದಿವಸ? ಸರ್ ನಾವು ಪ್ರತಿದಿನ ಫಸ್ಟ್ ಸೈಲೇಜ್ ಕೊಡ್ತೀವಿ, ಸೈಲೇಜ್ ಆದ್ಮೇಲೆ ಸೂಪರ್ ನೆಪಿಯರು, ನೈಟ್ ಡ್ರೈ ಫೀಡ್ ರಾಗಿ ಕಡ್ಡಿ ಕೊಟ್ಬಿಡ್ತೀವಿ. ಇದು ಸೈಲೇಜ್ ಒಂದೇ ಹೊತ್ತ ಕೊಡುವಂತದ್ದು ಸರ್? ಕೊಡ್ಬೋದು, ನಮ್ಮಲ್ಲಿ ಹಸಿ ಮೇವು ಇದೆಯಲ್ಲ, ಡೈಲಿ 1 ಟೈಮ್ ಕೊಟ್ರೆ ಸಾಕು. ಡೈಲಿ ಒಂದ್ ಕುರಿ 1.5 ಕೆಜಿ ಬೀಳೋಷ್ಟು ಸೈಲೇಜ್ ಕೊಡ್ಕೊಂಡು ಸಾಕು, ಅತಿಯಾಗೇನು ಬೇಕಾಗಲ್ಲ. 1.5 ಕೆಜಿ ಟಾರ್ಗೆಟ್ ಕೊಟ್ರೆ ಸಾಕು, ನಾವು 1.5 ಕೆಜಿ ಅಷ್ಟು ಒಂದ್ ಕುರಿಗೆ ಕೊಟ್ರೆ ಸಾಕಾಗುತ್ತೆ. ಸರ್ ಇನ್ನ ಫೀಡ್ ಮೇಂಟೆನೆನ್ಸ್ ಮಾಡ್ತೀವಿ ಅಂದ್ರೆ ಡೈಲಿ ಒಂದ್ ಕುರಿಗೆ ಮಿನಿಮಮ್ 150 ಗ್ರಾಂ ಫೀಡ್ ಕಾಯಿಲ್ ಕಂಡಿರ್ತಿರುತ್ತೆ. ಈಗ ಲಿವರ್ ಟಾನಿಕ್, ಮಿನ್ಲರ್ ಮಿಚ್ಚರ್, ಯಾಕಂದ್ರೆ ಕುರಿ ಹೊರಗಡೆ ಹೋಗಿ ಮೇಯಲ್ಲ ಇದು, ಯಾಕಂದ್ರೆ ಅದಕ್ಕೆ ಏನ್ ಸಿಗ್ಬೇಕು ಎಲ್ಲ ಒಳಗಡೆಯಿಂದಲೇ ಅದಕ್ಕೆ ಇದ್ ಮಾಡ್ಕೊಡ್ಬೇಕು. ಬೆಳಗ್ಗಿಂದ ಸಂಜೆವರೆಗೂ ಕುರಿ ಸಾಕಾಣಿಕೆನಲ್ಲಿ ಏನೇನು ಕೆಲಸ ಇರುತ್ತೆ ಸರ್? ಮೇನ್ ಬೆಳಿಗ್ಗೆ ಈಗ ನಾವು ಕೆಳಗಡೆ ಮಾಡಿದ್ರೆ ಬೆಳಿಗ್ಗೆ ಎದ್ದು ಕಸ ಕ್ಲೀನ್ ಮಾಡ್ಬೇಕು. ಮೇನ್ ಕಸ ಕ್ಲೀನ್ ಮಾಡ್ಕೊಂಡು ಅದೆಲ್ಲ ಆದ್ಮೇಲೆ ಕುರಿಗಳು ಮತ್ತೆ ಒಳಗಡೆ ಬಿಟ್ಟು ನೀರನ್ನು ಚೇಂಜ್ ಮಾಡಿ ನೀರಿಟ್ಟು ಮತ್ತೆ ಮೇವು ಹಾಕಿ ಒಳಗಡೆ ಬಿಟ್ಟು ಒಂದ್ 10 ಗಂಟೆ ಒಳಗಡೆ ಬಿಟ್ಟು ಕುರಿಗಳು ಮೇವು ಕೊಡ್ತೀವಿ. ಮೇವು ಕೊಟ್ರೆ ಇನ್ನ ಮಧ್ಯಾಹ್ನ 2 ಗಂಟೆ ಏನು ಕೆಲಸ ಇರಲ್ಲ. 2 ಗಂಟೆ ಹೊತ್ತಿಗೆ ಮತ್ತೆ ಹಸಿ ಮೇವು ಕೊಡ್ಬೇಕು. 2 ಗಂಟೆಗೆ ಒಂದು 1 ಅವರ್ ಕೆಲಸ, ಮತ್ತೆ 1 ಅವರ್ ಕೆಲಸ ಮುಗಿದ್ರೆ ಸಾಯಂಕಾಲ 4 ಗಂಟೆಗೆ ಮೇವು ಕುಯ್ಕ ಬರ್ಬೇಕು. ಮತ್ತೆ ನಾಳೆಗೆ ಮುನ್ನೆಚ್ಚರಿಕೆಯಾಗಿ ಒಂದ್ ದಿವಸ ಮುಂಚೆಗೆ ಮೇವು ತಂದು ಇಟ್ಕೊಳ್ತೀವಿ. ಇನ್ನ ಸಾಯಂಕಾಲ ಒಂದ್ 8 ಗಂಟೆಗೆ ರಾಗಿ ಕಡ್ಡಿ, ಅದು ಕ್ಲಿಯರ್ ಕ್ಲೋಸಿಂಗ್ ಅಲ್ಲಿ. ಇನ್ನೇನು ಕೆಲಸಗಳು ಇರೋದಿಲ್ಲ? ಇನ್ನೇನು ಇರಲ್ಲ ಸರ್, ಕೆಲಸ ಅಷ್ಟೇ. ಅದು ಕೊಟ್ಟಿಗೆ ಕ್ಲೀನ್ ಮಾಡುವಂತದ್ದು ಅದೆಲ್ಲ ಸರ್? ಕೊಟ್ಟಿಗೆ ಬೆಳಿಗ್ಗೆ ಟೈಮ್ ಕ್ಲೀನ್ ಮಾಡ್ತೀವಲ್ಲ, 1 ಅವರ್ ಕ್ಲೀನಿಂಗ್ ಇರುತ್ತೆ ಬೆಳಿಗ್ಗೆ. ಒಂದೊತ್ತು ಕ್ಲೀನ್ ಮಾಡಿದ್ರೆ ಸಾಕಾಗುತ್ತೆ? ಹಾ ಸರ್ ಸಾಕು, ಯಾಕೆಂದ್ರೆ ಜಾಸ್ತಿ ಗಲೀಜಾಗಲ್ಲ. ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ತೇವ ಇರುತ್ತೆ ಅನ್ನೋದ್ ಬಿಟ್ರೆ ಈ ಟೈಮಲ್ಲಿ ತೇವ ಇರಲ್ಲ, ಫುಲ್ ಡ್ರೈ ಇರುತ್ತೆ. ಕುರಿಗಳಿಗೇನು ಪ್ರಾಬ್ಲಮ್ ಇಲ್ಲ, ಒಂದ್ ಡೈಲಿ ಕ್ಲೀನ್ ಮಾಡ್ಕಂದ್ರೆ. ಈಗ ಓಕೆ, ಕುಡಿಲಿಕ್ಕೆ ನೀರು ಅದೆಲ್ಲ ಸರ್? ನೀರಿನ ವ್ಯವಸ್ಥೆ ಅಲ್ಲೆಲ್ಲ ಬೋನ್ ಹತ್ರ ಮಾಡ್ಕೊಂಡಿದ್ರೆ ಒಳ್ಳೇದನ್ನ ಬೋನ್ ಒಳಗಡೆ ಮಾಡ್ಕೊಂಡಿದೀವಿ. ಈಗ ಆ ಬೋನ್ಗೆ ಈಗ ಖಾಲಿಯಾದಂಗೆ ಕಲಿಯದಂಗೆ ಆಗ ಡ್ರಿಂಕಿಂಗ್ ಅದೊಂದು ಮಾತ್ರ ಮೇಂಟೈನ್ ಮಾಡ್ತಾ ಇರಬೇಕು. ಯಾಕಂದ್ರೆ ನೀರು ಆಗ ಕುಡ್ಕೊಳ್ತಾ ಇರ್ತವೆ, ಖಾಲಿಯಾದ ಬೋನ್ಗೆ ನೀರು ಫಿಲ್ ಮಾಡ್ತಾ ಇರಬೇಕು. ಕುರಿಗಳು ಮೇನ್ ನೀರ್ ಮೇಂಟೆನೆನ್ಸ್ ಮಾಡಲೇಬೇಕು. ಈಗ ಬ್ರೀಡಿಂಗ್ ಪರ್ಪಸ್ಗೋಸ್ಕರ ನೀವು ಸಾಕಾಣಿಕೆ ಮಾಡ್ತಾ ಇರೋದ್ರಿಂದ ಅವು ಕಾಲಕಾಲಕ್ಕೆ ಬೆದಕ್ ಬರಬೇಕು ಮತ್ತೆ ಕಾಲಕಾಲಕ್ಕೆ ಮರಿ ಹಾಕ್ಬೇಕು ಅಂತ ಅಂದ್ರೆ ಹೇಗೆ ನೋಡ್ಕೊಳ್ಳೋಂಥದ್ದು ಹೆಚ್ಚು ಸೂಕ್ತ? ಎಲ್ಲಾ ಟೈಮಲ್ಲಿ ಕುರಿ ಬೆದೆ ಬಂದೇ ಬರುತ್ತೆ. ಯಾಕೆ ನಮ್ ಲೋಕಲ್ ವಾತಾವರಣಕ್ಕೆ ಹೊಂದ್ಕೊಂಡಿರುವಂತ ಕುರಿ ಒಂದೊಂದು ಕುರಿ ಮರಿಯಾಕ 20 ದಿವಸಕ್ಕೆ ಬ್ಯಾಕ್ ಟು ಬ್ಯಾಕ್ ಬಂದೇ ಬರುತ್ತೆ. ಈಗ ನಾರಿ ಸುವರ್ಣ ಇಲ್ಲ, ಇದೆಲ್ಲ ಮರಿಯಾಕ 20 ದಿವಸಕ್ಕೆ ಬ್ಯಾಕ್ ಬಂದೇ ಬರುತ್ತೆ. ಯಾವ ಕಾಲ ಅಂತ ಕೇಳಲ್ಲ ಅದು, ಪ್ರತಿ ಕಾಲದಲ್ಲಿ ಇಟ್ಟಿಗೆ ಬರುತ್ತೆ. ಈಗ ಆದ್ರಿಂದ ಮಿನಿಮಮ್ 2 ತಿಂಗಳೊಳಗೆ ಎಂತ ಕುರಿ ಆದರೂ ಫಾರ್ಮಿಂಗ್ ಕ್ರಾಸ್ ಆಗಲೇಬೇಕು. ಯಾಕಂದ್ರೆ ಎಲ್ಲ ತರ ಮೇಂಟೆನೆನ್ಸ್ ಒಳಗಡೆ ಮಾಡ್ತಾ ಇರ್ತಿರಲ್ಲ. ಈಗ ವ್ಯಾಕ್ಸಿನ್, ಪ್ರತಿಯೊಂದು ವ್ಯಾಕ್ಸಿನ್ ಮಾಡಿಸ್ಕೊಂಡಿರ್ಬೇಕು ನೀವು. ಈಗ ಎಲ್ಲ ತರ ಫೀಡ್ ಮೇಂಟೆನೆನ್ಸ್, ಒಂದೇ ತರ ಮೇವ್ ಮೇಂಟೈನ್ ಮಾಡ್ತಾ ಇದ್ರೆ, ಒಂದೇ ತರ ಫೀಡ್ ಮೇಂಟೈನ್ ಮಾಡ್ತಾ ಇದ್ರೆ ಅಂದ್ರೆ ಅದು ಅದ್ರ ಟೈಮಿಗೆ ಕರೆಕ್ಟ್ ಆಗಿ ಇಟ್ಟಿ ಬರುತ್ತೆ. ಯಾಕಂದ್ರೆ ಕುರಿಗಳು ಕೆಲವು ಬರ್ದೋದು, ಈಗ ಎರಲು ಬೀಸುತ್ತೆ ಅಂತಾರಲ್ಲ, ಎರಲು ಕಾಲದ ಚೆನ್ನಾಗಿ ಇಟ್ಟಿ ಬರ್ತವೆ ಅಂತಾರೆ. ಈಗ ನಮ್ಮಲ್ಲಿರುವಂತ ಆ ತರ ಬರಲ್ಲ ಟೈಮಿಂಗ್ಸ್. ಈಗ ಒಂದ್ ಬ್ಯಾಚ್ ಅಲ್ಲಿ ಒಂದು 20 ಕುರಿ, ಒಂದ್ ಬ್ಯಾಚ್ ಒಂದು 15 ತೊಳಗೆ ಒಂದ್ 20 ಕುರಿ ಮರಿ ಆಗ್ತವೆ. ಆ 20 ಕುರಿ ಒದಕ್ಕೆ ಬ್ಯಾಚ್ ಹಾಕಿದ್ರೆ ಮತ್ತೆ ಒಂದೇ ಬ್ಯಾಚ್ ಬರ್ತವೆ ನಮ್ಗೆ. ಒಂದ್ ತಿಂಗಳು ಹಾಕೋ ಒಂದ್ 15-20 ತೊಳಗೆ ಮತ್ತೆ ಕ್ರಾಸಿಂಗ್ ತಳತ್ತೆ. ಬೆದೆ ಬರ್ಬೇಕು ಇದೇ ಟೈಮ್ ಅಂತಿಲ್ಲ, ಎಲ್ಲ ಟೈಮಲ್ಲೂ ಕ್ರಾಸ್ ಆಗ್ತವೆ. ಹುಟ್ಟಿದಂತ ಮರಿಗಳನ್ನ ಹೇಗೆ ನಾವು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋದು ಸರ್? ಚೆನ್ನಾಗಿ ನೋಡ್ಕೊಳ್ಳೋದು ಅಂತಂದ್ರೆ ಮರಿ ಆಗ್ತಿದ್ದಾಗ ಅಲ್ಲಿ ಇದ್ದು ನಾವು ನೋಡ್ಕೊಂಡು, ಈಗ ಹೊಕ್ಲ ಬರುತ್ತಲ್ಲ ಹೊಕ್ಲ ಒಂದು ಕ್ಲೀನ್ ಮಾಡ್ಕೊಂಡು ಹೊಕ್ಲಕ್ಕೆ ಒಂದು ಟಿಂಚರ್ ಹಾಕ್ಬೇಕು. ಯಾಕೆಂದ್ರೆ ಅದು ಒಳಗಡೆ ಓಪನ್ ಇರುತ್ತೆ, ಅದಕ್ಕೇನು ಹೋಗಿ ಈಗ ಗಾಯ ಆಗಿ ಇನ್ಫೆಕ್ಷನ್ ಆಗಬಾರ್ದು ಅಂದ್ರೆ ಹೊಕ್ಲಕ್ಕೆ ಒಂಚೂರು ಟಿಂಚರ್ ಹಾಕಿ ಸೈಡಿ ಬಿಟ್ಟು 2-3 ದಿವಸ ಕುರಿ ಮರಿಗಳು ಅಬ್ಸರ್ವ್ ಮಾಡ್ಬೇಕು ನಾವು. ಏನಕ್ಕೆ ಹಾಲು ಕುಡಿತ ಗಿಣ್ಣಲ್ಲಿ ಕುಡಿದಾಗ 2 ದಿವಸ ಹಾಲು ಕರೆಕ್ಟಾಗಿ ಕುಡಿಯಲ್ಲ, ಕುಡಿತೈದ ಇಲ್ವ ಅಂತ ಅಬ್ಸರ್ವ್ ಮಾಡ್ಕೊಂಡು ಮರಿಗಳಿಗೆ ಹಾಲು ಕುಡಿಸ್ಕೊಂಡು ಒಂದ್ 4-5 ದಿವಸ ಕರೆಕ್ಟಾಗಿ ನೋಡ್ಕೊಂಡ್ರೆ ಇನ್ನೇನು ಮೇಂಟೆನೆನ್ಸ್ ಬೇಕಲ್ಲ, ಅದ್ರ ಪಾಡ್ಗ ಹಾಲು ಕುಡ್ಕೊಂಡಿರುತ್ತೆ. ಒಂದ್ ವೇಳೆ ಹಾಲು ಕುಡಿಲಿಲ್ಲ ಅಂತ ಅಂದ್ರೆ ಸರ್? ಕುಡಿಲಿಲ್ಲ ಅಂದ್ರೆ ಆಟೋಮೆಟಿಕ್ ಆದ ಜ್ವರ ಇರ್ಬೋದು, ಇಲ್ಲ ಹೊಟ್ಟೆಯೊಳಗೆ ಡೈಜೆಷನ್ ಆಗಿಲ್ಲ ಇರ್ಬೋದು, ಈಗ ಗಿಣ್ಣಲ್ ಬೇಗ ಇದಾಗಲ್ಲ ಅಂತ ನೋಡ್ಕೊಂಡು ನಿಮ್ಮಲ್ಲಿ ಏನಿದೆ ಅದ ಇದ್ ಮಾಡ್ಕೊಂಡು ಮೇಂಟೈನ್ ಮಾಡ್ಕೋಬೇಕು. ಅದು ಲಸಿಕೆನ ಆಗಾಗ ಹಾಕ್ಸ್ಬೇಕು ಅಂತ ಹೇಳಿದ್ರಿ, ಎಷ್ಟ ತರದ ಲಸಿಕೆಗಳು ಬರುತ್ತೆ, ಇದರಿಂದ ಏನ್ ಅನುಕೂಲ ಆಗುತ್ತೆ ಸರ್? ಈಗ ಕುರಿಗಳ ಫಾರ್ಮ್, ಆಡಿನ ಫಾರ್ಮ್ಗಳಲ್ಲಿ ವರ್ಷಕ್ಕೆ 2 ಟೈಮ್ ವ್ಯಾಕ್ಸಿನ್ ಮಾಡಿಸ್ಬೇಕು ಅಂತ ಕಡಖಂಡಿತವಾಗಿದೆ. ಈಗ ಸ್ಟಾರ್ಟಿಂಗ್ PPR ಬರುತ್ತೆ, ET ಬರುತ್ತೆ, HS ಬರುತ್ತೆ. ವರ್ಷಕ್ಕೆ 6 ತಿಂಗಳ ಬ್ಯಾಚ್ ಅಲ್ಲಿ ನೀವು ಆ ಬ್ಯಾಚ್ ಇದ್ರ ಕ್ಲಿಯರ್ ಮಾಡ್ಕೋಬೇಕು. ಆಮೇಲೆ ಮೇನ್ ನೀವು ಮಾಡಿಸಬೇಕಾಗಿರೋದು ನಿಮ್ ಲೋಕಲ್ ಅಲ್ಲಿ ಯಾವ ಕಾಯಿಲೆ ಇದೆ, ಕೆಲವು FMD ಇರುತ್ತೆ, ಬ್ಲೂಟನ್ ಇರುತ್ತೆ, ಯಾವ್ಯಾವ ಕಾಯಿಲೆ ಇದೆ ನಿಮ್ ಲೋಕಲ್ ಅಲ್ಲಿ ಡಾಕ್ಟರ್ ಕೇಳಿದ್ರೆ ಹೇಳ್ತಾರೆ ನಮ್ ಲೋಕಲ್ ಈ ಕಾಯಿಲೆ ಜಾಸ್ತಿ ಇದಾಗ್ತಾ ಇದೆ ಅಂದ್ರೆ ಆ ವ್ಯಾಕ್ಸಿನ ಕಡಖಂಡಿತವಾಗಿ ಮಾಡಿಸ್ಕೊಳ್ಳಬೇಕು. ಯಾಕಂದ್ರೆ ಒಂದ್ ಫಾರ್ಮಿಂಗ್ ಅಲ್ಲಿ ಒಂದ್ ಕುರಿ ಬಂದ್ರೆ ಬಂದಿದ ಕುರಿಗೆಲ್ಲ ಬರುತ್ತೆ. ಈಗ ನೀವು ಹೊಸ ಕುರಿ ತಂದ್ರೆ ಡೈರೆಕ್ಟ್ ಒಳಗಡೆ ಹಾಕಬಾರ್ದು, ಯಾವತ್ತು ಅದು ಸಪರೇಟ್ ಇಟ್ಟು ಅದು ಕ್ವಾರಂಟೈನ್ ಟೈಪ್ ಮಾಡ್ಕೊಂಡು ಒಂದ್ 15 ದಿವಸ ಮೇಂಟೈನ್ ಮಾಡಬೇಕು. ಅದಕ್ಕೆ ಏನು ಕಾಯಿಲೆ ಬರಲಿಲ್ಲ, ಜ್ವರ ಬರಲಿಲ್ಲ, ನೆಗಡಿ ಆಗಲಿಲ್ಲ ಅಂದ್ರೆ ನಿಮ್ ಫಾರ್ಮಿಂಗ್ ಹಾಕಬಹುದು. ಯಾಕಂದ್ರೆ ಅವರಲ್ಲಿ ಏನ್ ಕಾಯಿಲೆ ನಿಮಗೆ ಗೊತ್ತಿರಲ್ಲ, ಯಾಕಂದ್ರೆ ನಿಮ್ ಮೇಂಟೆನೆನ್ಸ್ ಬೇರೆ ಇರುತ್ತೆ, ಅವ್ರ ಮೇಂಟೆನೆನ್ಸ್ ಬೇರೆ ಇರುತ್ತೆ. ಕೆಲವರು ವ್ಯಾಕ್ಸಿನ್ ಮಾಡಿಸಿರ್ತಾರೆ, ಕೆಲವರು ವ್ಯಾಕ್ಸಿನ್ ಮಾಡಿಸಿರಲ್ಲ. ಆದ್ರಿಂದ ಮೇನ್ ಕುರಿಗಳು ಮೇಂಟೆನೆನ್ಸ್ ಮಾಡೋದು ಹಿಂಗೆ, ಈಗ ನಮ್ ಕುರಿಗಳ ಜೊತೆ ಬೇರೆ ಕುರಿ ಬಿಡಬಾರ್ದು, ಬಿಟ್ರೆ ಅದೇ ಪ್ರಾಬ್ಲಮ್. ಈಗ ಒಂದ್ ಕುರಿ ಬಂದ್ರೆ ಸಾಕು, ಎಲ್ಲ ಅದೇ ಮೇನ್ ಟಾರ್ಗೆಟ್, ಎಲ್ಲಾ ಕುರಿಗೂ ಹರಡುತ್ತೆ ಕಾಯಿಲೆ. ಈ ತಂದಂತ ಹೊಸ ಕುರಿಗಳನ್ನ ಕ್ವಾರಂಟೈನ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ರ ನೀವು? ಹಾ ಸರ್, ಇದೆ ನಮ್ದು ಸಡ್ಡು ಹಳೆ ಸಡ್ಡು ಇದೆಯಲ್ಲ, ಅಲ್ಲಿ ಕ್ವಾರಂಟೈನ್ ಮಾಡಿ ನಾವು ಒಂದು 15 ದಿವಸ ಸಪರೇಟ್ ಮಾಡಿ ನಮ್ಮಲ್ಲಿ ವ್ಯಾಕ್ಸಿನ್ ಅವ್ರು ಕೇಳಿರ್ತೀವಿ ಆಗಿದ್ರೆ ಆಗಿಲ್ಲ ಅಂತ ನಾವು ವ್ಯಾಕ್ಸಿನ್ ಕ್ಲಿಯರ್ ಮಾಡ್ಕೊಂಡ್ ಸಡ್ಡು ಒಳಗಡೆ ಬಿಡೋದು ನಾವು. ವ್ಯಾಕ್ಸಿನ್ ಆದ್ಮೇಲೂ ಕೂಡ ಏನಾದ್ರೂ ಬೇರೆ ಕಾಯಿಲೆಗಳು ಬರೋ ಸಾಧ್ಯತೆ ಇರುತ್ತೆ ಸರ್? ಸಾಧ್ಯತೆ ಇರುತ್ತೆ, ಇರಲ್ಲ ಅಂತೇನಿಲ್ಲ. 15 ದಿವಸದೊಳಗೆ ಸಿಂಪ್ಟಮ್ಸ್ ಕಾಣಿಸ್ಕೊಂಡ್ರೆ ಪರವಾಗಿಲ್ಲ, ಕಾಣಿಸ್ಕೊಳ್ಳಿಲ್ಲ ಆಲ್ಮೋಸ್ಟ್ ಏನು ಇರಲ್ಲ. ಅದು 15 ದಿವಸದಲ್ಲಿ ಗೊತ್ತಾಗುತ್ತೆ ನಮ್ಗೆ, ಯಾಕೆಂದ್ರೆ ಅದು ನೆಗಡಿ ಆಗ್ಬೋದು, ಅದು ಮೇವ್ ತಿನ್ನೋರಲ್ಲಿ ಆಲ್ಮೋಸ್ಟ್ ಎಲ್ಲ ಅಬ್ಸರ್ವೇಷನ್ ಇದ್ರೆ ಗೊತ್ತಾಗೋಗ್ಬಿಡುತ್ತೆ ಅದಕ್ಕೆ ಏನ್ ಕಾಯಿಲೆ ಇದೆ, ಅಕಸ್ಮಾತ್ ಅದು ಮೇವ್ ಕರೆಕ್ಟ್ ಆಗಿ ತಿಂತ ಇಲ್ಲ ಏನ್ ಮಾಡ್ತೇನೆ ತಿಳ್ಕೊಂಡು ನೋಡ್ಕೊ ಮಾಡಬಹುದು. ಒಂದ್ ವೇಳೆ ಏನಾದ್ರೂ ಕಾಯಿಲೆಗಳು ಬಂತು ಅಂತ ಹೇಳಿದ್ರೆ, ಸಾಕಾಣಿಕೆ ಮಾಡ್ತಾ ಇರೋ ಅಂತ ಕುರಿನಲ್ಲೂ ಏನಾದ್ರು ಕಾಯಿಲೆ ಬಂತು ಅಂತ ಹೇಳಿದ್ರೆ ಹೇಗೆ ಸಮಸ್ಯೆ ಬಗ್ಗೆ? ಸರ್ ಮಾಡ್ತೀವಿ ಸರ್, ಡಾಕ್ಟರ್ ಸ್ಟಾರ್ಟಿಂಗ್ ಈಗ ಇದ್ರು ರಘುನಾಥ್ ಸರ್ ಅಂತ ಅನ್ಬಿಟ್ಟಿದ್ರು ಕೋಲಾರದವರು, ಅವರು ನಮ್ಮಲ್ಲಿ ಫಾರ್ಮಿಂಗ್ ಎಲ್ಲ ಅವರೇ ಆಲ್ಮೋಸ್ಟ್ ವ್ಯಾಕ್ಸಿನ್ ಎಲ್ಲ ಮೇಂಟೆನೆನ್ಸ್ ಮಾಡ್ತಿದ್ರು, ಅವರು ಈಗ ಟ್ರಾನ್ಸ್ಫರ್ ಆಗಿ ಹೋಗಿದ್ದಾರೆ, ಈಗ ಅವ್ರ ಗೈಡೆನ್ಸ್ ಎಲ್ಲ ಆಲ್ಮೋಸ್ಟ್ ನಾವು ಮಾಡ್ತಾ ಇರೋದು. ಈಗ ಏನೇ ಇದ್ರು ಅವ್ರಿಗೆ ಹೇಳಿದ್ರೆ ಈ ತರ ಆಗಿದೆ ಸರ್ ಅಂತ ಅಂದ್ರೆ ಅವರು ನಮಗೆ ಗೈಡ್ಲೈನ್ಸ್ ಮಾಡ್ತಾರೆ, ಈ ತರ ತಂದು ಮಾಡಿ ಈ ತರ ಮಾಡ್ಕೊಳ್ಳಿ ಅಂತಾರೆ. ವ್ಯಾಕ್ಸಿನ್ ಇಂಜೆಕ್ಷನ್ ಎರಡು ನಾವೇ ಮಾಡ್ಕೊಳ್ತಾ ಇದೀವಿ ಈಗ. ಆ ತರದ ನೀವೇ ಮಾಡ್ಕೊಂಡು ಒಟ್ಟಿಗೆ ಒಬ್ರು ಡಾಕ್ಟರ್ ಸಂಪರ್ಕದಲ್ಲಿ ಇರೋಂಥದ್ದು ಹೆಚ್ಚು ಸೂಕ್ತ ಅಂತೀರಿ ಸರ್? ಗೈಡೆನ್ಸ್ ಅಲ್ಲಿ ಇರಲೇಬೇಕು ಸರ್, ನಮ್ಗೆ ಎಷ್ಟೇ ಅನುಭವ ಆಗಿದ್ರು ಗೊತ್ತಾಗಲ್ಲ. ಯಾಕಂದ್ರೆ ಕೆಲವು ಕುರಿಯ ಸಿಂಪ್ಟಮ್ಸ್ ನಮಗೆ ಗೊತ್ತಾಗಲ್ಲ, ಈಗ ಜ್ವರ ಇರುತ್ತೆ, ಜ್ವರ ಒಂದೇ ಕಾರಣಕ್ಕೆ ಬರಲ್ಲ, ಕೆಲವು ಕಾಯಿಲೆಗಳಿಗೂ ಜ್ವರ ಬರುತ್ತೆ. ಈಗ PPR ಸಿಂಪ್ಟಮ್ಸ್ ಮೇಲೆ ಜ್ವರ ಬರುತ್ತೆ, ನಾವು ನಾರ್ಮಲ್ ಜ್ವರ ಅಂತ ಅದಕ್ಕೆ ಕೇರ್ಲೆಸ್ ಮಾಡಂಗಿಲ್ಲ, ಅದು ಅಂಟು ಕಾಯಿಲೆ ಅಂತ ಟೈಪ್ ಬರುತ್ತೆ. ಈಗ ಡಾಕ್ಟರ್ಗಳಿಗೆ ತೋರಿಸಿದ್ರೆ ಈ ಸಿಂಪ್ಟಮ್ಸ್ ಈಗ ನಮಗೆ ಗೊತ್ತಾಗಲ್ಲ, ಈಗ PPR ಟೈಪ್ ಬಂದ್ರೆ ನಮಗೆ ಏನು ಗೊತ್ತಾಗ್ತಾ ಇರಲ್ಲ, ಬಾಯೆಲ್ಲ ಬೆವರ್ತಾ ಇರುತ್ತೆ, ಜೆಲ್ ಬರ್ತಾ ಇರುತ್ತೆ. ಈಗ ಡಾಕ್ಟರ್ಗಳು ತೋರಿಸಿದ್ರೆ ನಾವೇನ್ ಅನ್ಕೊಳ್ತೀವಿ ಈ ಟಿ ಬರ್ತದೆ ಅಂತ ತಿಳ್ಕೊಳ್ತೀವಿ, ಅದು ಮೇನ್ ಕೇರ್ಲೆಸ್ ಮಾಡ್ಕೊಂಡು ಬಿಟ್ಕಂದ್ರೆ ಇಡೀ ಫಾರ್ಮೇ ಕ್ಲೋಸ್ ಆಗುತ್ತೆ. ಅದು ಈ ಕುರಿ ಸಾಕಾಣಿಕೆ ತುಂಬಾ ಲಾಭದಾಯಕವಾದಂತಹ ಒಂದು ಉದ್ಯಮ, ಮತ್ತೆ ಹೆಚ್ಚು ಬೇಡಿಕೆ ಇದೆ ಅನ್ನೋ ಕಾರಣಕ್ಕೆ ಹೆಚ್ಚೆಚ್ಚು ಜನ ಅದನ್ನ ಮಾಡ್ಲಿಕ್ಕೆ ಇಷ್ಟಪಡ್ತಾರೆ, ಇವತ್ತಿಗೂ ಕೂಡ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲೂ ಸಾಕಷ್ಟು ಮೋಸ ಇದೆ ಅನ್ನುವಂಥದ್ದು, ಯಾವುದೋ ತಳಿ ಅಂತ ಹೇಳಿ ಇನ್ಯಾವುದೋ ತಳಿಯನ್ನ ಕೊಡೋ ಅಂಥದ್ದು, ಮತ್ತೆ ಬೇರೆ ಬೇರೆ ತರಹದ ಮೋಸಕ್ಕೂ ಕೂಡ ಕಾರಣ ಆಗುತ್ತೆ. ಇದನ್ನೆಲ್ಲ ಹೇಗೆ ಬಗೆಹರಿಸ್ಕೊಳ್ಳೋ ಅಂಥದ್ದು, ಎಷ್ಟರ ಮಟ್ಟಿಗೆ ತಿಳ್ಕೊಂಡು ನಾವು ಪ್ರಾರಂಭ ಮಾಡೋ ಅಂಥದ್ದು ಉತ್ತಮ. ನಿಮ್ಮ ಅನುಭವ ಹೇಗೆಗಾಯ್ತು ಅದ್ರ ಬಗ್ಗೆ ಹೇಳಿ ಸರ್. ಇದು ಕರೆಕ್ಟ್ ಆಗಿ ಕೇಳಿದ್ರೆ ನಮಗೂ ಸ್ಟಾರ್ಟಿಂಗ್ ಆಯ್ತಿದ್ದು. ಈಗ ನಾರಿ ಸುವರ್ಣ ಅಂತ ಹೋದಾಗ ನೀವು ನಾರಿ ಸುವರ್ಣದಲ್ಲಿ ಗೊತ್ತಾಗಲ್ಲ, ಯಾಕೆಂದ್ರೆ ಲೋಕಲ್ ಈಗ ಅಮ್ಮಿನಗಾಡು ಇವು ಡೆಕ್ಕನ್ ಎಲ್ಲ ಬರ್ತಾವಲ್ಲ, ಸೇಮ್ ನಾರಿ ಸುವರ್ಣ ಅದೇ ತರ ಇರುತ್ತೆ. ಆ ಕುರಿ ಐಡೆಂಟಿಫೈ ಮಾಡಕ್ ಆಲ್ಮೋಸ್ಟ್ ಆಗಲ್ಲ. ನೀವೇನ್ ಮಾಡ್ಬೇಕಪ್ಪ ಅಂದ್ರಾಗ ರಿಪೋರ್ಟ್ ಇರುತ್ತೆ ಅವಕ್ಕೆಲ್ಲ, ಆ ರಿಪೋರ್ಟ್ ಕೇಳ್ಕಂತಂದ್ರೆ ಒಳ್ಳೇದು. ರಿಪೋರ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಕುರಿ ಗ್ಯಾರಂಟಿ ಇರಬೇಕು. ಈಗ ಅವ್ರು ಹೇಳಿದ್ರು ಇವರು ದಲ್ಲಾಳಿಗಳ ಕಡೆಯಿಂದ ಹೋದ್ರೆ ಯಾವ್ದೇ ಕಾರಣಕ್ಕೆ ಎಲ್ಲ ಮೋಸನೇ ಆಗದ್ ನಿಮ್ಗೆ. ಈಗ ನೀವು ಡೈರೆಕ್ಟ್ ಆಗಿ ಫಾರ್ಮ್ ವಿಸಿಟ್ ಮಾಡಿ ಈಗ ಯಾವ ಕುರಿ ಮೇಂಟೈನ್ ಮಾಡ್ತಾ ಇದಾರೆ ಅವ್ರಂತರ್ತ ಈಗ ಫಾರ್ಮಿಂಗ್ ಮೇಂಟೈನ್ ಮಾಡ್ತಾರಂತಾರೆ, ಆಲ್ಮೋಸ್ಟ್ ಮೋಸ ಆಗಲ್ಲ ನಿಮ್ಗೆ. ಏನಕ್ಕೇನೋ ಅವ್ರು ಗ್ಯಾರಂಟಿಯಿಂದಲೇ ಕೊಡ್ಬೇಕು ನಿಮ್ಗೆ. ಈಗ ಅಂತ ಕುರಿಗಳು ತಂದು ನೀವು ಮಾಡ್ಕಂದ್ರೆ ನಿಮಗೆ ಮೋಸ ಆಗಿರಲ್ಲ, 2000 ಜಾಸ್ತಿ ಆಗ್ಬೋದು ಅದರಲ್ಲಿ. ಯಾಕೆಂದ್ರೆ ಕ್ವಾಲಿಟಿ ಇದೆ ಅಂತ ಅಂದ್ರೆ ರೈಟ್ ಅಲ್ಲಿಗೆ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಈಗ ನಮ್ಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ ರೈಟ್ ಈಗ ಒಂದು ಕಮ್ಮಿ ಒಂದ್ 5,000 ಕಮ್ಮಿಲಿ ಕೊಡ್ತಾರೆ ಅಂದ್ರೆ ಅಲ್ಲಿ ಹೋಗಿ ಎತ್ಕೊಂಡ್ಬಿಡ್ತಾರೆ. ಅಲ್ಲಿ ಒಂದ್ ಕುರಿ ಎರಡ್ ಕುರಿ ಮೋಸ ಆಗಿರುತ್ತೆ ಅಂತ ಅವ್ರಿಗೆ ಗೊತ್ತಾಗಲ್ಲ, ಮಾಡ್ತಾ ಮಾಡ್ತಿದ್ದ ಗೊತ್ತಾಗತ್ತೆ. ಮೇನ್ ಏನಪ್ಪ ಅಂದ್ರೆ ದುಡ್ಡಿಗೆ ಬ್ರೀಡಿಂಗ್ ಹೋದಾಗ ದುಡ್ಡಿನ ಬಗ್ಗೆ ಯೋಚನೆ ಮಾಡ್ಕೋಬಾರ್ದು. 1,000-2,000 ಉಳ್ಸಕ್ ಹೋದ್ರೆ ಅಲ್ಲಿ ಮೋಸನೇ ಆಗದ್ದು ಅವ್ರಿಗೆ. ಯಾಕೆಂದ್ರೆ ಬ್ರೀಡಿಂಗ್ ಅಲ್ಲಿ ಕ್ವಾಲಿಟಿ ಇರುವಂತ ಕುರಿಗಳು ಯಾವುದೇ ಕುರಿ ಯಾವುದೇ ಹಾರ್ಡ್ ಆದ್ರೂ ಯಾರು ಕಾಂಪ್ರೋ ಆಗಿ ಕೊಡಲ್ಲ. ಯಾಕೆಂದ್ರೆ ಅದ್ರ ಒಂದು ಟಾರ್ಗೆಟ್ ರೇಟ್ ಇರುತ್ತೆ, ಟಾರ್ಗೆಟ್ ರೇಟ್ ರೀಚ್ ಮಾಡ್ತಾರೆ. ನಿಮ್ ತೀರಾ ಕಮ್ಮಿ ಕೊಡ್ತಾ ಇದ್ರೆ ನೀವು ಅರ್ಥ ಮಾಡ್ಕೋಬೇಕು ಅಲ್ಲಿ, ಅಲ್ಲಿ ಕ್ವಾಲಿಟಿ ಫೇಲ್ ಇದೆ ಇಲ್ಲ, ಅಲ್ಲಿ ಅವ್ರಿಗೆ ಯಾರು ಮೋಸ ಮಾಡಿದ್ರೆ ಅವ್ರು ನಿಮಗೆ ಮೋಸ ಮಾಡಕ್ ನೋಡ್ತಾ ಇದಾರೆ, ಅಷ್ಟೇ ತಿಳ್ಕೋಬೇಕಾರ ನೀವು. ತೀರಾ ಕಮ್ಮಿ ಬಂದ್ರೆ ಅದೊಂದ್ ಮೇನ್ ಟಾರ್ಗೆಟ್. ಆಮೇಲೆ ಅಬ್ಸರ್ವ್ ಮಾಡ್ಬೇಕು ಯಾರು ಕುರಿ ಹತ್ರ. ಈಗ ಫಾರ್ಮಿಗೆ ಸುಮ್ನೆ ಎಲ್ಲ ಕುತ್ಕೊಂಡು ಕುರಿ ಸೆಲೆಕ್ಟ್ ಮಾಡಕ್ ಯಾವತ್ತೂ ಹೋಗ್ಬಾರ್ದು. ಈಗ ನೀವು ಕುರಿ ನೋಡ್ಬಿಟ್ಟು ನೀವು ಹೋಗಿ ನೀವು ಕಣ್ಣಲ್ಲಿ ವಿಸಿಟ್ ಕೊಟ್ಟು ನೋಡ್ ಮಾಡಿದ್ರೆ ಆಲ್ಮೋಸ್ಟ್ ನಿಮ್ಗೆ ಅನುಭವ ಇದ್ರೆ ಗೊತ್ತಾಗತ್ತೆ, ಇಲ್ಲ ಅನುಭವ ಇರೋ ಕರ್ಕೊಂಡು ತರಬೇಕು. ನಿಮ್ಗೆ ಏನಾದ್ರು ಮೋಸ ಆಯ್ತಾ ಮಂಜುನಾಥ್? ಸರ್ ನಮಗೆ ತುಂಬಾ ಆಗಿದೆ. ಆಗಿರೋಂತರ ನಮ್ ಕರ್ನಾಟಕದಲ್ಲೇ ಇದಾರೆ ಅಂದ್ರೆ ನೋಡ್ಕೊಂಡ್ ತರ್ಬೇಕಷ್ಟೇ. ಈಗ ಎಲ್ಲಾರು ಒಂದೇ ತರ ಇರಲ್ಲ, ಎಲ್ಲ ಒಂದೇ ತರ ವ್ಯವಹಾರ ಮಾಡಲ್ಲ. ಅಂತರ್ದ ನೋಡ್ಕೊಂಡು ಮಾಡ್ಕಂತಂದ್ರೆ ಚೆನ್ನಾಗಿರುತ್ತೆ. ನೀವು ಕುರಿಗಳನ್ನ ಹೇಗೆ ಮಾರಾಟ ಮಾಡ್ತೀರಾ ಮತ್ತೆ ಯಾರಿಗೆ ಮಾರಾಟ ಮಾಡ್ತಿದ್ರಿ? ಸರ್ ನಾವೆಲ್ಲ ನಮ್ ರೈತರಿಗೆ ಕೊಡ್ತಾ ಇರೋದು ಆಲ್ಮೋಸ್ಟ್ ಸರ್, ಎಲ್ಲ ಸಾಕಾಣಿಕೆಗೆ ಹೋಗ್ತಾ ಇರೋದು. ಯಾಕಂದ್ರೆ ನಾವು ಬ್ರೀಡಿಂಗ್ ಪರ್ಪಸ್ ಮಾಡ್ತಾ ಇರೋದ್ರಿಂದ ನಮ್ಮಲ್ಲಿ ಬ್ರೀಡಿಂಗ್ ಕುರಿಗಳೇ ಇರೋದು. ಯಾಕಂದ್ರೆ ಎಲ್ಲ ಅಭಿವೃದ್ಧಿ ಮಾಡುವಂತ ನಮ್ ಲೋಕಲ್ ಅಲ್ಲಿ ಯಾವ ಕುರಿ ಇಲ್ಲ ಅಂತ ಕುರಿನೇ ನಮ್ಮಲ್ಲಿ ಅಪ್ಗ್ರೇಡ್ ಆಗ್ತಾ ಇರೋದು. ಅದರಿಂದ ಆಲ್ಮೋಸ್ಟ್ ನಾವು ಬ್ರೀಡಿಂಗೇ ಕೊಡ್ತಾ ಇದೀವಿ. ಕರ್ನಾಟಕ ಬಿಟ್ಟು ಹೊರಗಡೆಗೂ ಕೊಟ್ಟಿದೀವಿ, ಆಂಧ್ರ, ತಮಿಳುನಾಡು, ಕೋಲಾರ, ಇಲ್ಲಿ ಮಹಾರಾಷ್ಟ್ರಕ್ಕೂ ಹೋಗಿದಾವೆ. ಬ್ರೀಡಿಂಗ್ ಅಲ್ಲಿ ಚೆನ್ನಾಗಿದೆ, ಮಾಡಬಹುದು. ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಸರ್? ಇಲ್ಲೇ ಸರ್, ಇಲ್ಲಿಂದಲೇ ಡೆಲಿವರಿ. ಇಲ್ಲೇ ಬೇಕು ಅಂದ್ರೆ ಅವ್ರು ಓಕೆ ಬಂದು ನೋಡ್ಕೋ ಹೋಗಿ ಏನಾದ್ರು ಸೆಲೆಕ್ಟ್ ಮಾಡಿ ಸೆಲೆಕ್ಷನ್ ಮಾಡೋದ್ರೆ ನಾವ್ ಇಲ್ಲಿಂದಲೇ ಕಳಿಸ್ಕೊಡ್ತೀವಿ. ಇಲ್ಲಿಂದ ನೀವು ಕಳ್ಸಿಕೊಡ್ತಾರೆ, ಅವ್ರ ಅಲ್ಲಿ ಅದನ್ನ ರಿಸೀವ್ ಮಾಡ್ಕೋಬೇಕಾಗುತ್ತೆ ಸರ್. ರಿಸೀವ್ ಮಾಡಿ ಕೆಲವರು ತಗೋಕೆ ರೆಡಿ ಮಾಡ್ಕೊಂಬಂದ್ರೆ ಅವ್ರ ಯಾಕೆ ಹೋಗ್ತಾರೆ, ಕೆಲವರು ಅಮೌಂಟ್ ರೆಡಿ ಮಾಡಿರಲ್ಲ ಬರ್ತಾರೆ, ಓಕೆ ಮಾಡ್ತಾರೆ, ಈ ಕುರಿ ಸರ್ ನಂಗೆ ಸೆಲೆಕ್ಟ್ ಆಗಿದೆ, ಇಷ್ಟು ದಿವಸ ಬಿಟ್ಟು ಹಾಕ್ತಾರೆ, ನಾವು ಈ ಕಡೆಯಿಂದ ಡೆಲಿವರಿ ಕಳ್ಸ್ಕೊಡ್ತೀವಿ ಮರಿಗಳ ಗಾಡಿಲಿ. ಎಷ್ಟು ವರ್ಷ ಆಯ್ತು ಈಗ ಕುರಿ ಸಾಕಾಣಿಕೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿ? 1 ವರ್ಷ ಆಡಿದ್ದು. ಕುರಿ ಮಾಡಿ ಈಗ 4.5 ವರ್ಷ ಆಗ್ತಾ ನಾವು. 4.5 ವರ್ಷ ಆಯ್ತು. ಎಷ್ಟು ಲಾಭ ಮಾಡ್ಕೊಂಡಿದ್ದೀರಾ, ಪರವಾಗಿಲ್ವಾ ಉದ್ಯಮ ಇದು? ಸರ್ ಚೆನ್ನಾಗಿದೆ ಸರ್. ಉದ್ಯಮ ಅಂದ್ರೆ ಏನು ಹೊರಗಡೆ ಹೋಗಿ ದುಡಿದು ಮಾಡೋದಕ್ಕಿಂತ ಏನು ಲಾಸ್ ಏನಿಲ್ಲ. ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಎಷ್ಟು ದುಡಿತಾನೆ ಅಷ್ಟು ಮಾಡ್ಕೋಬಹುದು ಸರ್ ಇದರಲ್ಲಿ. ಯಾಕಂದ್ರೆ ಅವ್ರ ಕೈ ಕೆಳಗೆ ಮಾಡುವಂತಾರೆ, ನಮ್ಮ ಮನೆ ಹತ್ರ ಇರ್ತ, ನಮ್ ಕೆಲಸ, ನಮ್ ಜಮೀನು, ನಮ್ಮೂರ್ಲಿ ಇತ್ಕೊಂಡು ನಾವು ಮಾಡ್ಕೋಬಹುದು. ಸಾಮಾನ್ಯವಾಗಿ 1 ವರ್ಷದಲ್ಲಿ ಎಷ್ಟು ದುಡಿಮೆ ಮಾಡಬಹುದು, ಎಷ್ಟು ಕುರಿಯನ್ ಸಾಕಿದ್ರೆ? ಸರ್ ಬರೀ ನೀವು ನಮ್ಮಲ್ಲಿ ಈಗ ಒಂದು 100 ಕುರಿ ಇದೆ ಅನ್ಕೊಳ್ಳಿ, ನಮ್ಮ ಹತ್ರ 100 ಇದೆ. ಈಗ ಆ 100 ಕುರಿ ಬರೀ ಕಸ ಮಾರೋದ್ರು ಅದು ಇಕ್ಕೆ ಬರುತ್ತಲ್ಲ ಸರ್, ಇಕ್ಕೆ ಮರ 2.5 ಲಕ್ಷ ರೂಪಾಯಿ ಇಕ್ಕೆ ಮಾರ್ಬೋದು ನಾವು. ಈಗ ಅದ್ರ ಬರೋ ಬೆನಿಫಿಟ್ ಎಷ್ಟು ಇದೆ ಅಂದ್ರೆ ನಾವು ಆಲ್ಮೋಸ್ಟ್ ಎಲ್ಲ ಸೇಲ್ ಮಾಡಲ್ಲ, ಮೇಲ್ಸ್ ಆಲ್ಮೋಸ್ಟ್ ತೆಗಿತಾ ಇರ್ತೀವಿ, ಫಿಮೇಲ್ಸ್ ಒಂದು ಸ್ವಲ್ಪ ಕೊಡ್ತಾ ಇರ್ತೀವಿ. ಮಿನಿಮಮ್ ನಮ್ಮ ಟಾರ್ಗೆಟ್ ತಿಂಗಳಿಗೆ ಅಂದ್ರೆ ಒಂದು 50-70,000 ಇರುತ್ತೆ, ಒಂದ್ ತಿಂಗಳಿಗೆ ಅವರೇಜ್ ಲೆಕ್ಕ ಹಾಕೊಂಡ್ರೆ ನಾವು. ನಿಮ್ಗೆ ಅಷ್ಟು ಲಾಭ ಆಗುತ್ತಾ ಅಥವಾ ಅಷ್ಟು ವಹಿವಾಟ ಆಗುತ್ತಾ? ಸರ್ ಲಾಭ ಆಗುತ್ತೆ ಅಷ್ಟೇ. ನಮಗೆ ಸರ್ ನಾವು ಮೇನ್ ನಮ್ಮ ತೋಟಕ್ಕೆ ಹಾಕ್ತಿವಿ, ನಮ್ಮ ತೋಟಕ್ಕೆ ಯಾಕೆ ಕುರಿ ಗೊಬ್ಬರ ಅತಿ ಹೆಚ್ಚಾಗಿ ಬರ್ತಾ ಇರುತ್ತೆ ನಮ್ಮಲ್ಲಿ, ಅದ ಅತಿ ಹೆಚ್ಚಾಗಿ ಯೂಸ್ ಮಾಡಕ್ಕಾಗಲ್ಲ ನಮ್ಮ ತೋಟಗಳಿಗೆ, ಆದ್ರಿಂದ ನಾವು ಒಂದ ತೊಟ್ಟಿ ಟೈಪ್ ಮಾಡ್ಕೊಂಡು ಅಲ್ಲಿ ಸ್ಟೋರೇಜ್ ಮಾಡ್ಕೊಳ್ತೀವಿ. ಈಗ ನಮ್ಮಲ್ಲಿ ಲೋಕಲ್ ಆಗಿ ಕೇಳ್ತಾ ಇರ್ತಾರೆ, ಈಗ ಇಲ್ದೋದು ಎಲ್ಲಾರ ತಲೆ ಕುರಿ ಇರಲ್ಲ, ಅಂತವ್ರ ತೋಟಕ್ಕೆ ಅಡಿಕೆ ಮೇನ್ ಅಡಿಕೆ ಗಿಡಕ್ಕೆ ಜಾಸ್ತಿ ಆಗ್ತಾರೆ ಕುರಿ ಗೊಬ್ಬರ, ಅಂತವ್ರ ಬಂದಾಗ ನಾವು ಮೂಟೆಗೆ ಸ್ಟೋರ್ ಮಾಡಿ ಅವ್ರಿಗೆ ಲೋಡ್ ಮಾಡಿ ಡೆಲಿವರಿ ಕೊಡಿಸ್ತೀವಿ. ಈಗ ಅದು ನೇರವಾಗಿ ತೆಗೆದು ಒಂದ್ ಕಡೆ ಹಾಕೊಳ್ತೀರಾ ಅಥವಾ ಸಂಸ್ಕರಣೆ ಮಾಡ್ತಾರ ಹೇಗೆ? ಸರ್ ಅದು ಫಸ್ಟ್ ತೆಗೆದು ಈಗ ನಮ್ಮಲ್ಲಿ ಹೇಳ್ತಾರೆ ತಿಪ್ಪೆ ಅಂತ ಅಂತಾರಲ್ಲ, ಅಂತ ಇದಕ್ಕೆ ನಾವು ಡೈರೆಕ್ಟ್ ಆಗಿ ಮಳೆಯಲ್ಲಿ ನೆನಿಬಾರ್ದು, ಮಳೆಯಲ್ಲಿ ನೆನಿದಂಗೆ ಇದ್ ಮಾಡಿ ನೀಟಾಗಿ ಒಂದು 300-400 ಮೂಟೆ ಆಗಂಟ ಸ್ಟೋರ್ ಮಾಡ್ಕೊಳ್ತೀವಿ. ಯಾಕಂದ್ರೆ ಅದು ಅಲ್ಲೇ ಕರ್ಗಿ ಒಂದ್ ಸ್ವಲ್ಪ ಗೊಬ್ಬರ ಇದಾಗಿರುತ್ತೆ, ಅದ ಡೈರೆಕ್ಟ್ ಆಗಿ ಬಂದಾಗ ಅವ್ರು ಬಂದು ನೋಡ್ತಾರೆ, ಈಗ ಅವ್ರಿಗೆ ಎಷ್ಟು ಮೂಟಬೇಕು ಅಷ್ಟು ಆರ್ಡರ್ ಕೊಡ್ತಾರೆ, ಆರ್ಡರ್ ಬಂದಾಗ ನಮ್ ತೋಟಕ್ಕಾಗಿ ಹೆಚ್ಚಾಗಿದೆ ಅಂತ ನಾವು ಅವರಿಗೆ ಕಳ್ಸ್ಕೊಡ್ತೀವಿ. ಈಗ ನೀವು ಕೂಡ ಬಳಕೆ ಮಾಡ್ತಿದ್ರಲ್ಲ ಕುರಿ ಗೊಬ್ಬರನ, ಏನ್ ಬದಲಾವಣೆ ಕಂಡಿದೆ ನಿಮ್ ತೋಟದಲ್ಲಿ? ಸರ್ ನಮ್ ತೋಟದಲ್ಲಿ ಸ್ಟಾರ್ಟಿಂಗ್ ಆಗ್ತಿದ್ದಕ್ಕಿಂತ ಈಗ ಅತಿ ಹೆಚ್ಚಾಗಿ ಚೆನ್ನಾಗಿ ಬರ್ತಾ ಇದೆ ನಮ್ದು, ಅದ್ ನೋಡಿ ಆಲ್ಮೋಸ್ಟ್ ನಮ್ಮಲ್ಲೆಲ್ಲ ತಗೊಳ್ತಾ ಇರೋದು, ನಮ್ ಲೋಕಲ್ ನಮ್ ಕಡೆ ಜಾಸ್ತಿ ಎತ್ಕೊಳ್ತಾ ಇದಾರೆ ಈಗ ಕುರಿ ಗೊಬ್ಬರ ಚೆನ್ನಾಗಿದೆ, ಅದ್ರಿಂದ ಹಾಕ್ಬಿಟ್ಟು ಮಾಡಿದ್ರೆ ತೋಟನು ಚೆನ್ನಾಗಿರುತ್ತೆ, ಈಗ ಆರ್ಗ್ಯಾನಿಕ್ ಮಾಡ್ದಂಗಿರುತ್ತದು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬರುತ್ತೆ. ನಿಮ್ದು ತೆಂಗಿನಕಾಯಿ ಇಳುವರಿ ಎಲ್ಲ ಜಾಸ್ತಿ ಆಗಿದೆಯಾ? ಹಾ ಸರ್ ಚೆನ್ನಾಗಿ ಬರುತ್ತೆ, ನಮ್ದು ಸ್ಟಾರ್ಟಿಂಗ್ ಒಂದು 1/2 ಕೆಜಿ ಅವರೇಜ್ ಅಲ್ಲಿ ಇದ್ದು ಈಗ ಒಂದ್ 800 ಗ್ರಾಮ್ ಬರ್ತಾ ಇದ್ದಾವೆ ನಮ್ಮ ತೆಂಗು. ಒಂದೊಂದ್ ಕಾಯಿ 800 ಗ್ರಾಮ್ ಅವರೇಜ್ ಇದೆ, 800 ಗ್ರಾಮ್ 1 ಕೆಜಿ ಅವರೇಜ್ ಬರ್ತಾ ಇದಾವೆ. ಯಾವ್ಯಾವ ಸಂದರ್ಭದಲ್ಲಿ ಕುರಿ ಗೊಬ್ಬರ ಹಾಕ್ತೀರಾ ತೆಂಗಿನ ಗಿಡಕ್ಕೆ? ಸರ್ ನಾವು ಇದೇ ಸಂದರ್ಭ ಅಂತಿಲ್ಲ, ಯಾಕಂದ್ರೆ ನಾವು ಜೆಟ್ ಮಾಡಿಸಿರೋದ್ರಿಂದ ನಾವು ಮಳೆಗಾಲದಲ್ಲಿ ಹಾಕ್ಬೇಕು ಅಂತೇನಿಲ್ಲ, ಎನಿ ಟೈಮ್ ನಮ್ಮ ತೋಟ ನಾವು ಹನಿ ನೀರಾವರಿ ಇಲ್ಲ ಪಿಂಪ್ಲೇರ್ ಟೈಪ್ ಅಲ್ಲಿ ನೀರು ಹೊಡಿತಾ ಇರುತ್ತೆ ನಮ್ದು. ಆದ್ರಿಂದ ನಾವು ಯಾವಾಗ ತೋಟ ಉಳಿಸ್ತೀವಿ ಅನ್ನೋ ಇದ್ರಲ್ಲಿ ಇರುತ್ತಲ್ಲ, ಆ ಟೈಮಲ್ಲಿ ನಾವು ತೋಟಕ್ಕೆಲ್ಲ ಹಾಕ್ಬಿಡ್ತೀವಿ ನಾವು ಒಂದೊಂದ್ಸಲ. ಮಂಜುನಾಥ್, ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಫಾರಂ ನೋಡಬೇಕು ಅಂತ ಹೇಳಿದ್ರೆ, ನಿಮ್ಮ ಮರಿಗಳೇನಾದ್ರೂ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ಫಾರ್ಮ್ ಫಸ್ಟ್ ವಿಸಿಟ್ ಕೊಡಬೇಕು ಅಂತ ಅಂದ್ರೆ ಮಾರನಾಯಕನಹಳ್ಳಿ ಅಂತ ಅಂದ್ಬಿಟ್ಟು ಹೊಳೆನರಸೀಪುರ ತಾಲೂಕು ಹಾಸನ್ ಡಿಸ್ಟಿಕ್ ಬರುತ್ತೆ. ಈ ಮಾರನಾಯಕನಹಳ್ಳಿ ಬಂದ್ರೆ ಬಂದು ಮಾರನಾಯಕನಹಳ್ಳಿ ನಮ್ಮ ಕುರಿ ಫಾರ್ಮ್ MKM ಫಾರ್ಮ್ ಅಂತ ಕೇಳಿದ್ರೆ ಯಾರಾದ್ರೂ ಹೇಳ್ತಾರೆ ಸರ್, ಬಂದು ಇಲ್ಲಿ ವಿಸಿಟ್ ಕೊಟ್ಟು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗ್ ಮಾಡಬಹುದು ಹೆಂಗ್ ನೋಡಬಹುದು. ನಿಮ್ಮ ಸಂಪರ್ಕ ಸಂಖ್ಯೆ ಇದ್ರೆ ಹೇಳಿ ಸರ್. ನಮ್ದು ಕಾಂಟ್ಯಾಕ್ಟ್ ನಂಬರ್ 9744338789. ಇನ್ನೊಂದ್ಸಾರಿ ಹೇಳಿ ಸರ್. 9744338789. ಒಳ್ಳೆಯದು ಮಂಜುನಾಥ್ ಅವರೇ, ಕುರಿ ಸಾಕಾಣಿಕೆಯನ್ನ ಪ್ರಾರಂಭವನ್ನು ಮಾಡಿ ಅದನ್ನ ಬಹಳ ಲಾಭದಾಯಕವಾಗಿ ತಾವು ಮುನ್ನಡೆಸಿಕೊಂಡು ಹೋಗ್ತಾ ಇದ್ದೀರಿ. ಮುಂದಿನ ದಿವಸಗಳಲ್ಲಿಯೂ ಕೂಡ ಇದು ನಿಮಗೆ ಲಾಭದಾಯಕವಾಗಿ ಇರಲಿ. ಕುರಿ ಸಾಕಾಣಿಕೆಯಲ್ಲಿನ ನಿಮ್ಮ ಅನುಭವಗಳನ್ನ ನಮ್ಮ ಕೇಳುಗರೊಂದಿಗೆ ಬಹಳ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೆ ಕುರಿ ಸಾಕಾಣಿಕೆಯಲ್ಲಿನ ಅನುಭವ ಕುರಿತಂತೆ ಹೊಳೆನರಸೀಪುರ ತಾಲೂಕು ಮಾರನಾಯಕನಹಳ್ಳಿಯ ಯುವ ಕೃಷಿಕ MK ಮಂಜುನಾಥ್ ಅವರೊಂದಿಗಿನ ಸಂದರ್ಶನ ಮೂಡಿಬಂತು. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಈಗ ಕೇಳೋಣ ಕೃಷಿ ಹೊಂಡಗಳ ಮಹತ್ವ ಹಾಗೂ ಉಪಯೋಗಗಳು. ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಮಲ್ಲಿಕಾ ಅವರೊಂದಿಗಿನ ಸಂದರ್ಶನವನ್ನ. ಆತ್ಮೀಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡಗಳ ಮಹತ್ವ ಹಾಗೂ ಅವುಗಳ ಉಪಯೋಗ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಹಿಂದೆಲ್ಲ ಕೆರೆಕಟ್ಟೆಗಳು ನಮ್ಮ ಸಮೀಪದಲ್ಲಿ ಇರ್ತಾ ಇದ್ದೋ, ಅದರ ಮೂಲಕ ನಮಗೆ ಕೃಷಿಗೆ ಏನು ನೀರಿನ ಸೌಲಭ್ಯ ಬೇಕೋ ಅದರ ಸದ್ಬಳಕೆಯನ್ನು ನಾವು ಮಾಡಿಕೊಳ್ತಾ ಇದ್ದೋ. ಆನಂತರದ ದಿವಸಗಳಲ್ಲಿ ಇನ್ನೂ ಹತ್ತಿರದಲ್ಲಿ ಆಗಬೇಕು ಅನ್ನುವಂತಹ ಕಾರಣದಿಂದಾಗಿ ಕೊಳವೆ ಬಾವಿಗಳಿಗೆ ಮೊರೆಯನ್ನು ಹೋದ್ವಿ. ಆನಂತರ ಈ ನಾಲೆ ವ್ಯವಸ್ಥೆ ಅನ್ನುವಂಥದ್ದು ಕೂಡ ಬಂತು. ಕೊಳವೆ ಬಾವಿಯಲ್ಲಿ ನೀರು ಸಿಗದಂತಹ ಪರಿಸ್ಥಿತಿಯಲ್ಲಿ ಅಥವಾ ಕೊಳವೆ ಬಾವಿಯ ಒಂದು ಸೌಲಭ್ಯ ಇಲ್ಲದಂತಹ ಪರಿಸ್ಥಿತಿಯಲ್ಲಿ, ಕೆರೆಕಟ್ಟೆಗಳು ಹತ್ತಿರದಲ್ಲಿ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ, ಈ ನಾಲೆಯ ವ್ಯವಸ್ಥೆ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿಯೂ ಕೂಡ ನಾವು ಈ ಮಳೆ ನೀರೇನಿರುತ್ತೋ ಇದನ್ನು ಕೊಯ್ಲು ಮಾಡುವ ಮೂಲಕ ಕೃಷಿ ಹೊಂಡವನ್ನು ನಿರ್ಮಾಣವನ್ನು ಮಾಡಿಕೊಂಡು ನಮ್ಮ ಕೃಷಿಗೆ ಅಗತ್ಯ ಇರುವಂತಹ ನೀರಿನ ಒಂದು ಸೌಲಭ್ಯವನ್ನು ಮಾಡಿಕೊಳ್ಳಿಕ್ಕೆ ಈ ಕೃಷಿ ಹೊಂಡ ಅನ್ನುವಂಥದ್ದು ಬಹಳ ಉಪಯುಕ್ತವಾಗಿದೆ. ಇವತ್ತು ಸರ್ಕಾರವು ಕೂಡ ಉತ್ತೇಜನವನ್ನು ನೀಡಿ ಈ ಕೃಷಿ ಹೊಂಡಗಳ ನಿರ್ಮಾಣವನ್ನು ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಮಾಡ್ತಾ ಇದೆ. ಕೃಷಿ ಹೊಂಡ ಒಂದು ತಾಕಿನಲ್ಲಿ ಇತ್ತು ಒಂದು ಅಂತ ಹೇಳಿದರೆ ಅದರಿಂದ ಅನೇಕ ತರಹದ ಅನುಕೂಲಗಳು ನಮಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಉಂಟಾಗುತ್ತೆ. ಈ ನಿಟ್ಟಿನಲ್ಲಿ ಈ ಕೃಷಿ ಹೊಂಡ ಅಂತ ಅಂದರೆ ಏನು, ಇವುಗಳ ಮಹತ್ವ ಏನು, ಏನೆಲ್ಲ ಉಪಯೋಗಗಳು ಇದರಿಂದ ಲಭಿಸುತ್ತೆ, ಈ ಕೃಷಿ ಹೊಂಡಗಳನ್ನು ಹೇಗೆ ನಿರ್ಮಾಣವನ್ನು ಮಾಡಿಕೊಳ್ಳಬೇಕು, ಯಾವ ಒಂದು ವ್ಯಾಪ್ತಿಯಲ್ಲಿ ಅಥವಾ ಯಾವ ಒಂದು ಅಳತೆಯಲ್ಲಿ ಕೃಷಿ ಹೊಂಡಗಳನ್ನು ನಾವು ಮಾಡಿಕೊಳ್ಳಬೇಕು, ಇದರಿಂದ ಏನೆಲ್ಲ ಅನುಕೂಲಗಳನ್ನ ಮಾಡಿಕೊಳ್ಳಬಹುದು ಅನ್ನುವಂಥ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಮಲ್ಲಿಕಾ ಅವರು. ಮಲ್ಲಿಕಾ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ವೈಜ್ಞಾನಿಕವಾಗಿ ಕೃಷಿ ಹೊಂಡ ಅಂತ ಅಂದ್ರೆ ಏನು? ಸರ್, ನಮಗೆಲ್ಲ ಗೊತ್ತಿರುವ ಹಾಗೆ ಕೃಷಿ ಹೊಂಡ ಅಂದರೆ ಕೃಷಿ ಭೂಮಿಯಿಂದ ಹೆಚ್ಚುವರಿಯಾಗಿ ಹರಿದು ಬಂದಂತಕ್ಕಂತಹ ನೀರನ್ನು ಹೊಂಡಗಳಲ್ಲಿ ಸಂಗ್ರಹಣೆ ಮಾಡೋದಕ್ಕೆ ನಾವು ಕೃಷಿ ಹೊಂಡ ಅಂತ ಕರಿತೀವಿ. ಕೃಷಿ ಭೂಮಿಯಿಂದ ಹರಿದು ಬರತಕ್ಕಂಥ ಹೆಚ್ಚುವರಿ ನೀರನ್ನು ತಡೆ ಹಿಡಿಯಲು ಸಾಧ್ಯವಿರುವಲ್ಲಿ ನಾವು ಕೃಷಿ ಹೊಂಡಗಳನ್ನು ನಿರ್ಮಿಸಿ ರಕ್ಷಿಸುವುದರಿಂದ ಬೆಳೆ ಹಾನಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು, ಮತ್ತು ಅದಲ್ಲದೆ ಪೂರಕ ನೀರಾವರಿಯಿಂದ ಬೆಳೆಯ ಉತ್ಪಾದನೆ ಕೂಡ ನಾವು ಹೆಚ್ಚಿಸಬಹುದು. ಈ ಕೃಷಿ ಹೊಂಡಗಳ ಮಹತ್ವ ಮತ್ತು ಉಪಯೋಗಗಳು ಏನು ಅಂತೀರಿ? ನಮಗೆಲ್ಲ ಗೊತ್ತಿರುವ ಹಾಗೆ ಇತ್ತೀಚಿನ ದಿನಗಳಲ್ಲಿ ವಾತಾವರಣದ ಬದಲಾವಣೆಯಿಂದಾಗಿ ಅಥವಾ ವೈಪರೀತ್ಯದಿಂದಾಗಿ ನಮಗೆ ಸರಿಯಾದ ಸಮಯದಲ್ಲಿ ಮಳೆ ಆಗುವುದಿಲ್ಲ, ಮತ್ತು ಬೆಳೆಗಳಿಗೆ ಅವಶ್ಯಕತೆಗೆ ಅನುಗುಣವಾಗಿ ಮಳೆ ಆಗುವುದಿಲ್ಲ. ಅಂತಹ ಸಂದರ್ಭದಲ್ಲಿ ಈ ಕೃಷಿ ಹೊಂಡಗಳು ಅತ್ಯಂತ ಮಹತ್ವದ ಕಾರ್ಯವನ್ನು ನಿರ್ವಹಿಸುತ್ತವೆ. ಅಷ್ಟೇ ಅಲ್ಲದೆ ಕೃಷಿ ಹೊಂಡದಲ್ಲಿ ಸಂಗ್ರಹಣೆಯಾದಂತಹ ನೀರನ್ನು ನಾವು ಸರಿಯಾದ ಸಮಯದಲ್ಲಿ ಮತ್ತು ಸೂಕ್ತ ಪ್ರಮಾಣದಲ್ಲಿ ಬೆಳೆಗಳಿಗೆ ನೀರು ಒಣಗಿಸಬಹುದು, ಮತ್ತು ಜಾನುವಾರುಗಳಿಗೆ ಕೂಡ ನಾವು ನೀರು ಒದಗಿಸಬಹುದು. ಮೀನು ಸಾಕಾಣಿಕೆಗೆ ಅಂದ್ರೆ ಇದು ಒಂದು ಕೃಷಿ ಹೊಂಡ ಅತ್ಯಂತ ಮುಖ್ಯ. ಅದಲ್ಲದೆ ಯುವಕರಿಗೆ ಮತ್ತು ರೈತರಿಗೆ ಇತ್ತೀಚಿನ ದಿನಗಳಲ್ಲಿ ಮೀನು ಸಾಕಾಣಿಕೆ ಒಂದು ಲಾಭದಾಯಕ ವೃತ್ತಿ ಅಂತಾನೂ ನಾವು ಹೇಳ್ಬೋದು. ಜಲಾನಯನ ನಿರ್ವಹಣೆಗೆ ಸಂಬಂಧಿಸಿದಂತೆ ಕೃಷಿ ಹೊಂಡ ನೀರಿನ ಹರಿವನ್ನು ನಿಯಂತ್ರಣಗೊಳಿಸುತ್ತೆ, ಮತ್ತೆ ಅದರ ಮಣ್ಣಿನ ಸವಿತವನ್ನು ಕೂಡ ಇದು ನಿಯಂತ್ರಣಗೊಳಿಸುತ್ತೆ. ಖುಷ್ಕಿ ತೋಟಗಾರಿಕೆಗೂ ಕೂಡ ಇದು ಉತ್ತೇಜನ ನೀಡುತ್ತೆ. ಖುಷ್ಕಿ ತೋಟಗಾರಿಕೆ ಅಂದ್ರೆ ನಾವು ಹೇಳ್ಬೋದು ಮಳೆಯಾಶ್ರಿತ ಬೆಳೆಗಳು ಅಂತ. ಮಳೆಯಾಶ್ರಿತ ಬೆಳೆಗಳಲ್ಲಿ ಕೂಡ ನಾವು ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವುದರಿಂದ ಈ ಕೃಷಿ ಹೊಂಡದಿಂದ ನಾವು ನೀರನ್ನು ಹಾಯಿಸ್ಬೋದು. ಅದಲ್ಲದೆ ಸುತ್ತಮುತ್ತಲಲ್ಲಿ ಇರ್ತಕ್ಕಂತ ಅರಣ್ಯ ಪ್ರದೇಶದ ಸಸಿಗಳಿಗೆ ಮತ್ತೆ ಗಿಡಗಳಿಗೆ ಕೂಡ ನಾವು ನೀರನ್ನು ಒದಗಿಸಬಹುದು. ಮತ್ತೆ ಕೃಷಿ ಹೊಂಡದ ಒಡ್ಡಿನ ಮೇಲ್ಭಾಗದಲ್ಲಿ ತರಕಾರಿ ಮತ್ತು ಹಣ್ಣಿನ ಗಿಡಗಳನ್ನು ಬೆಳೆಯೋದ್ರಿಂದ ನಾವೇನಿದೆ ಭೂಮಿಯ ಸವಕಳಿಯನ್ನು ತಡೆಗಟ್ಟಬಹುದು. ಅದಲ್ಲದೆ ಭೂಮಿಯನ್ನು ನಾವು ಅತಿ ಮುಖ್ಯವಾಗಿ ಬಳಸ್ಕೊಳ್ಬಹುದು, ಅದನ್ನು ಸದ್ಬಳಕೆ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಪಶು ಪಕ್ಷಿಗಳಿಗೂ ಕೂಡ ನೀರನ್ನು ಕೃಷಿ ಹೊಂಡ ಒದಗಿಸುತ್ತೆ. ಮತ್ತೆ ಅಜೋಲ ಜೈವಿಕ ಗೊಬ್ಬರ ಉತ್ಪಾದನೆಗೆ ಕೂಡ ಇದು ಕೃಷಿ ಹೊಂಡ ಒಂದು ಉಪಾಯಕಾರಿ ಅಂತಾನೂ ಹೇಳ್ಬೋದು. ಈ ಅಜೋಲವನ್ನು ಉತ್ಪಾದನೆ ಮಾಡುವುದರಿಂದ ನಾವು ಜಾನುವಾರುಗಳಿಗೆ ಆಹಾರವಾಗಿ ನೀಡುವುದರಿಂದ ಒಳ್ಳೆಯ ಪೋಷಕಾಂಶವುಳ್ಳ ಹಾಲನ್ನು ಕೂಡ ಇದು ಒದಗಿಸುತ್ತೆ. ಇವಿಷ್ಟು ಅನುಕೂಲಗಳನ್ನ ನಾವು ಕೃಷಿ ಹೊಂಡವನ್ನ ನಿರ್ಮಾಣ ಮಾಡಿಕೊಳ್ಳುವ ಮೂಲಕ ಮಾಡಿಕೊಳ್ಳಬಹುದು ಅನ್ನುವಂಥದ್ದು. ಈ ಕೃಷಿ ಹೊಂಡಗಳನ್ನ ನಿರ್ಮಾಣ ಮಾಡುವಂಥದ್ದು ಹೇಗೆ, ಯಾವ್ಯಾವ ವಿಧದಲ್ಲಿ ನಿರ್ಮಾಣವನ್ನ ಮಾಡಿಕೊಳ್ಳಬಹುದು ಅನ್ನುವಂಥದ್ದನ್ನ ತಿಳಿಸ್ಕೊಡಿ ಸರ್. ಇದು ಕೃಷಿ ಹೊಂಡಗಳನ್ನು ಸಾಮಾನ್ಯವಾಗಿ ಮಣ್ಣಿನಿಂದ ನಿರ್ಮಿಸಲಾಗುತ್ತೆ. ನಾವು ನೋಡ್ಬೋದು ಇತ್ತೀಚಿನ ದಿನಗಳಲ್ಲಿ ಒಂದು ನೀರಿನ ಬಸಿಯುವಿಕೆ ಜಾಸ್ತಿ ಇದೆ. ನೀರಿನ ಬಸಿಯುವಿಕೆಯನ್ನು ತಡೆಗಟ್ಟಲು ನಾವು ಪಾಲಿಥಿನ್ ಶೀಟ್ ಅನ್ನು ಬಳಸಬೇಕಾಗುತ್ತೆ. ಪಾಲಿಥಿನ್ ಶೀಟ್ ಬಂದು ಅದು ಹೈ ಡೆನ್ಸಿಟಿ ಪಾಲಿಥಿನ್ ಇರ್ಬೋದು, ಲೋ ಡೆನ್ಸಿಟಿ ಪಾಲಿಥಿನ್ ಇರ್ಬೋದು, ಜಿಯೋ ಮೆಂಬ್ರೋನ್ ಇರ್ಬೋದು. ಅದರಲ್ಲಿ ಥಿಕ್ನೆಸ್ ಬಂದು ಮತ್ತೆ 300 microns 500 microns ಶೀಟ್ ಮತ್ತೆ ಸಿಗುತ್ತೆ. ಆ ಶೀಟ್ ಅನ್ನು ಬಳಸೋದ್ರಿಂದ ನಾವು ನೀರಿನ ಒಂದು ಬಸಿಯುವಿಕೆಯನ್ನು ತಡೆಗಟ್ಟಬಹುದು. ಅದರಲ್ಲಿ ಕೃಷಿ ಹೊಂಡದ ವಿಧಗಳು ಅಂದ್ರೆ 3 ವಿಧಗಳು ಬರುತ್ತೆ. ಒಂದು ಸ್ಲೋಪಿಂಗ್ ಮಾದರಿ ಅಂತ, ಇನ್ನೊಂದು ಸ್ಟೆಪ್ಪಿಂಗ್ ಮಾದರಿ ಅಂತ. ಸ್ಟೆಪ್ಪಿಂಗ್ ಮಾದರಿ ಆಲ್ಮೋಸ್ಟ್ ನರೇಗದವರೆಲ್ಲ ಮಾಡಿಕೊಡ್ತಿದ್ದಾರೆ. ಸ್ಲೋಪಿಂಗ್ ಮಾದರಿಯಿಂದ ಮತ್ತೆ ಪಾಲಿಥಿನ್ ಹೊದಿಕೆ ಮಾಡೋದ್ರಿಂದ ನಾನು ಹೇಳಿದಾಗೆ ನೀರಿನ ಬಸಿಯುವಿಕೆಯನ್ನು ತಡೆಗಟ್ಟಬಹುದು. ಇತ್ತೀಚಿನ ದಿನಗಳೇ ಇದು ಒಂದು ಪ್ರಸಿದ್ಧವಾಗಿದೆ. ಯಾವುದು ಸ್ಲೋಪಿಂಗ್ ಮಾದರಿ ಮತ್ತೆ ಪಾಲಿಥಿನ್ ಹೊದಿಕೆ ಮಾಡೋದ್ರಿ ಇದು ಒಂದು ಪ್ರಸಿದ್ಧ ಅಂತಾನೂ ಹೇಳ್ಬೋದು. ಅದಲ್ಲದೆ ಕೃಷಿ ಹೊಂಡ ಯಾವ ಯಾವ ಸ್ಥಳದಲ್ಲಿ ನಾವು ಆಯ್ಕೆ ಮಾಡಬೇಕು ಅನ್ನೋದು ಹೇಳ್ತೀನಿ. ಕೃಷಿ ಭೂಮಿಯಿಂದ ಹರಿದು ಬರತಕ್ಕಂತಹ ನೀರಿನ ಪ್ರಮಾಣಕ್ಕನುಗುಣವಾಗಿ ಒಂದು ಗಾತ್ರವನ್ನು ನಿರ್ಧರಿಸಬೇಕು ನಾವು. ಸಾಮಾನ್ಯವಾಗಿ ಕೆಂಪು ಮಣ್ಣಿನಲ್ಲಿ 1 hectare ಪ್ರದೇಶದಿಂದ 180-200 ghm ನೀರು ಮತ್ತು ಕಪ್ಪು ಮಣ್ಣಿನಲ್ಲಿ 300-320 ghm ನೀರು ಹರಿದು ಬರಬಹುದು. ಮತ್ತೆ ಹೊಂಡ ನಿರ್ಮಾಣ ಸ್ಥಳದಲ್ಲಿ ಬಂಡಿ, ಗರುಸು, ಮಟ್ಟಕಲ್ಲು ಇವ್ಯಾವೂ ಇರಬಾರ್ದು. ಇದು ಇರೋದ್ರಿಂದ ಏನಾಗುತ್ತೆ, ನಮಗೆ ಎಕ್ಸ್ಕವೇಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಇದ್ಯಾವುದನ್ನು ಇರಲಾರ್ದ ಒಂದು ಸ್ಥಳದಲ್ಲಿ ನಾವು ಏನೋ ಈ ಒಂದು ಕೃಷಿ ಹೊಂಡವನ್ನು ಆಯ್ಕೆ ಮಾಡಿಕೊಳ್ಬೇಕು. ಮತ್ತೆ ಆಳವಾದ ಗೋಡು ಮಣ್ಣು ಇರುವಂತಹ ಸ್ಥಳದಲ್ಲಿ ಕೃಷಿ ಹೊಂಡ ಮಾಡಿದ್ರೆ ಚೆನ್ನಾಗಿರುತ್ತೆ, ಯಾಕೆಂದ್ರೆ ಇದು ಒಂದು ನೀರಿನ ಬಸಿಯುವಿಕೆಯನ್ನು ಕಡಿಮೆ ಮಾಡುತ್ತೆ. ಇದೆಲ್ಲಾನು ಬಂದು ಕೃಷಿ ಹೊಂಡದ ಆಯ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸ್ಲೋಪಿಂಗ್ ಮಾದರಿ ಮತ್ತೆ ಸ್ಟೆಪ್ಪಿಂಗ್ ಮಾದರಿ ಅಂತ ಹೇಳಿದ್ರಿ, ಇದು ಹೇಗಿರುತ್ತೆ ಮತ್ತೆ ಅದನ್ನ ಹೇಗೆ ಮಾಡಿಕೊಳ್ಳುವಂಥದ್ದು ಅದರ ಬಗ್ಗೆ ಹೇಳಿ. ಸ್ಲೋಪಿಂಗ್ ಮಾದರಿ ಅಂತಂದ್ರೆ ನಾವು ಮೇಲ್ಭಾಗ ಎಷ್ಟಿರ್ಬೇಕು ಕೆಳಭಾಗ ಎಷ್ಟಿರ್ಬೇಕು ಅಂತ. ಮೇಲ್ಭಾಗ ಬಂತು ಅದರಲ್ಲಿ ಬೇರೆ ಬೇರೆ ಸುತ್ತಳತೆ ಎಲ್ಲ ಇದಾವೆ. ಸುತ್ತಳತೆ ನಾವು 12 meter by 12 meter by 3 meter ಮಾಡಬಹುದು. ಅಂದ್ರೆ ಸರ್ಕಾರದಿಂದ ಬರ್ತಕ್ಕಂಥ ಸಬ್ಸಿಡಿ ದರಗಳಲ್ಲಿ ಸಿಗ್ತಕ್ಕಂಥ ಕೃಷಿ ಹೊಂಡಗಳ ಅಳತೆ ನಾನು ಹೇಳ್ತಾ ಇರೋದು. ಒಂದು 12 meter by 12 meter by 3 meter ಅಂದ್ರೆ 12 meter ಉದ್ದ, 12 meter ಅಗಲ ಮತ್ತು 3 meter ಆಳ ಅಂತ. ಇನ್ನೊಂದು 15 by 15 by 3 meter, 18 by 18 by 3 meter, ಆಮೇಲೆ 21 by 21 by 3 meter ಅಂತ. ನೀವು ಕೇಳ್ತಿದ್ರು ಯಾವ ತರ ಸ್ಟೆಪ್ಪಿಂಗ್ ಮಾಡ್ಕೋಬಹುದು ನಾವು ಅಂತ. ಫಾರ್ ಎಕ್ಸಾಂಪಲ್, ಇವಾಗ 12 meter by 12 meter 3 meter ಆಳ ಮಾಡೋದಾದ್ರೆ 12 meter ಮೇಲ್ಭಾಗ ಇತ್ತು ಅಂದ್ರೆ ನಾವು ಒಂದು 0.6 meter ಆಳದಲ್ಲಿ ಮತ್ತೊಂದು ಸ್ಟೆಪ್ ಮಾಡಬೇಕು, ಮತ್ತೆ ಅಗೇನ್ 0.6 meter ಒಂದು ಆಳದಲ್ಲಿ ಮತ್ತೆ ಇನ್ನೊಂದು ಸ್ಟೆಪ್ ಮಾಡಬೇಕು. ಆ ತರ ಮಾಡೋದ್ರಿಂದ ನಾವು ಕೆಳಗಡೆ ಒಂದು 6 meter ಅಗಲ ಸಿಗುತ್ತೆ, ಮೇಲ್ಭಾಗದ ಬಂದು 12 meter ಸಿಗುತ್ತೆ ನಮಗೆ. ಆ ತರ ಒಂದು ಸ್ಟೆಪ್ಪಿಂಗ್ ಮಾದರಿಯಲ್ಲಿ ಮಾಡಬಹುದು. ಸ್ಟೆಪ್ಪಿಂಗ್ ಮಾಡೋದ್ರಿಂದ ಏನ್ ಅನುಕೂಲ ಅಂತೀರಿ? ಸ್ಟೆಪ್ಪಿಂಗ್ ಮಾದರಿ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂದ್ರೆ ನೀರಿನ ಹರಿವನ್ನು ಒಂದು ಸ್ವಲ್ಪ ಕಡಿಮೆ ಮಾಡಬಹುದು. ನಾವು ಏನು ಡೈರೆಕ್ಟ್ ಆಗಿ ನೀರು ಬಿಡೋದ್ರಿಂದ ಮಣ್ಣಿನ ಜೊತೆಗೆ ನೀರು ಹರಿದು ಬರುತ್ತೆ, ಅದನ್ನ ಒಂದು ಕಂಟ್ರೋಲ್ ಮಾಡಬಹುದು, ನೀರಿನ ಒಂದು ಹರಿವನ್ನು ಕಂಟ್ರೋಲ್ ಮಾಡಬಹುದು. ಮತ್ತೆ ಸ್ಟೆಪ್ಪಿಂಗ್ ಮಾದರಿಯಲ್ಲಿ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ, ನೀರಿನ ಹಿಂಗುವಿಕೆ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಅನ್ನೋದು ನನ್ನ ಒಂದು ಅನುಭವ. ಈ ಕೃಷಿ ಹೊಂಡದ ಸುಸ್ಥಿರತೆಗೆ ಅನುಸರಿಸಬೇಕಾದಂತಹ ಕ್ರಮಗಳು ಏನೇನು? ಕ್ರಮಗಳು ಬಂದ್ಬಿಟ್ಟು ಸರ್, ಅದೇ ಕೃಷಿ ಹೊಂಡ ಬಹಳ ದಿನಗಳವರೆಗೆ ಸುಸ್ಥಿರವಾಗಿ ಇರಬೇಕಂದ್ರೆ ನಾವು ಕೆಲವೊಂದು ಅಂಶಗಳನ್ನು ನೆನಪಿಟ್ಕೊಳ್ಬೇಕು. ಮೊದಲೇದಾಗಿ ಸೂಕ್ತ ಸ್ಥಳದ ಆಯ್ಕೆ ಮಾಡಬೇಕು, ಸ್ಥಳಕ್ಕೆ ಅನುಗುಣವಾಗಿ ಸೂಕ್ತ ಅಳತೆಯ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಬೇಕು, ಮತ್ತೆ ಹತ್ತಿರದ ನೀರು ದಾರಿಯಿಂದ ಬರ್ತಕ್ಕಂಥ ಕಾಲುವೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು, ಮತ್ತೆ ಕೃಷಿ ಹೊಂಡದ ಒಳ ಮತ್ತು ಹೊರಗುಂಡಿಗಳನ್ನು ಬೋರ್ಡರ್ ಕಲ್ಲುಗಳಿಂದ ರಚಿಸಬೇಕು. ಇದರಿಂದ ಏನಾಗುತ್ತೆ ಅಂದ್ರೆ ಮಣ್ಣಿನ ಕುಸಿತವನ್ನು ನಾವು ತಡೆಗಟ್ಬೋದು. ಅಷ್ಟೇ ಅಲ್ಲದೆ ಕೃಷಿ ಹೊಂಡದ ಸುತ್ತ ಹಣ್ಣು ಮತ್ತು ತರಕಾರಿ ಗಿಡಗಳನ್ನು ನೆಡಬೇಕು. ಇದು ನೆಡೋದ್ರಿಂದ ಮಣ್ಣು ಕುಸಿಯದಂತೆ ಕಾಪಾಡಿಕೊಳ್ಬಹುದು, ಅದಲ್ಲದೆ ಪ್ರತಿ ಇಂಚು ಭೂಮಿ ಕೂಡ ನಾವು ಉಪಯೋಗ ಮಾಡಿಕೊಳ್ಬಹುದು. ಮತ್ತೆ ಕೃಷಿ ಹೊಂಡದ ವಿನ್ಯಾಸ ಯಾವ ತರ ಮಾಡಬೇಕು ಅನ್ನೋದಾದ್ರೆ, ಒಂದು ಹೊಂಡ, ಕೃಷಿ ಹೊಂಡ, ನೆಕ್ಸ್ಟ್ ಬಂದು ಹೂಳು ಬೋನ್ ಅಂತ ಕರಿತೀವಿ. ಹೂಳು ಬೋನ್ ಅಂದ್ರೆ ಸಿಲ್ ಟ್ರ್ಯಾಪಿಂಗ್ ಅಂತ. ನೆಕ್ಸ್ಟ್ ಬಂದು ಒಳಚರಂಡಿ ವಿನ್ಯಾಸ ಯಾವ ತರ ಇರಬೇಕು, ಆಮೇಲೆ ಹೊರಚರಂಡಿ ವಿನ್ಯಾಸ, ಆಮೇಲೆ ಹೊಂಡದ ಸುತ್ತ ಬದುವನ್ನು ನಿರ್ಮಾಣ ಮಾಡೋದು ಅಂತ. ನಾವು ಕೃಷಿ ಹೊಂಡದ ನಾನು ಹೇಳಿದೆ, ಸುತ್ತ ವಿನ್ಯಾಸ ಯಾವ ತರ ಇರಬೇಕು ಅಂತ, ಬೇರೆ ಬೇರೆ ವಿನ್ಯಾಸದನ್ನು ಹೇಳಿದ್ದೆ ನಾನು, ಅಳತೆ ಎಷ್ಟಿರಬೇಕು, 12 meter by 12 meter by 3 meter ಅಂತ. ಅದಕ್ಕೆ ಕ್ಷೇತ್ರ ಅಟ್ಲೀಸ್ಟ್ 1 hectare to 3 hectare ತನಾದರೂ ಕ್ಷೇತ್ರ ಇರಬೇಕು. ಅಷ್ಟಿದ್ದಾಗ ಮಾತ್ರ ನಾವು ಈ ಕೃಷಿ ಹೊಂಡವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ನಿರ್ಮಾಣ ಮಾಡೋದಕ್ಕಿಂತ ಮುಂಚೆ ಪಂಕ್ತೀಕರಣ ಮಾಡಬೇಕು, ಅಂದರೆ ಮಾರ್ಕಿಂಗ್ ಮಾಡಬೇಕು. ಅದ್ಯಾವ ಥರ ಮಾಡಬೇಕು ಅಂದರೆ ಕೆಳಭಾಗದ ಅಗಲ ಎಷ್ಟಿರಬೇಕು, ಮೇಲ್ಭಾಗದ ಅಗಲ ಎಷ್ಟಿರಬೇಕು, ಆಳ ಎಷ್ಟಿರಬೇಕು, ಮತ್ತು ಇಳಿಜಾರು ಎಷ್ಟಿರಬೇಕು, ಅದನ್ನೆಲ್ಲ ತಿಳ್ಕೊಂಡ ನಂತರವೇ ನಾವು ಕೃಷಿ ಹೊಂಡದ ಕಾರ್ಯವನ್ನು ಪ್ರಾರಂಭಿಸಬೇಕಾಗುತ್ತೆ. ಸಾಮಾನ್ಯವಾಗಿ ಕಪ್ಪು ಮಣ್ಣಿನಲ್ಲಿ ಇಳಿಜಾರು, ಬದಿಯ ಇಳಿಜಾರು ಬಂದು 1:1 ಅಂತ ಹೇಳ್ತೀವಿ, ಅಂದರೆ ಒಂದು ಸಮತಲ ಒಂದು ಲಂಬವಾಗಿ ಇದು ಮಾಡೋದು. ಇನ್ನು ಕೆಂಪು ಮಣ್ಣಿನಲ್ಲಿ ಬಂದು 2:1 ಅಂದರೆ 2 meternಷ್ಟು ಸಮತಲ, 1 meternಷ್ಟು ಲಂಬವಾಗಿ ಮಾಡಬೇಕು. ಆಮೇಲೆ ಹೂಳು ಬೋನು ಅಂತ ನಾನು ಹೇಳಿದೆ. ಹೂಳು ಬೋನು ಯಾಕೆ ನಿರ್ಮಿಸಬೇಕು ಅಂದರೆ, ಕೃಷಿ ಭೂಮಿಯಿಂದ ಹರಿದು ಬರ್ತಕ್ಕಂಥ ನೀರು ಮಣ್ಣಿನ ಜೊತೆಗೆ ಸೇರುತ್ತೆ. ಆ ಮಣ್ಣು ಮತ್ತು ನೀರು ಎರಡೂ ಕೂಡಿ ಕೃಷಿ ಹೊಂಡಕ್ಕೆ ಬರುತ್ತೆ. ಕೃಷಿ ಹೊಂಡಕ್ಕೆ ಬಂದಾಗ ಏನಾಗುತ್ತೆ, ಅಗೇನ್ ಮತ್ತೆ ಕೃಷಿ ಹೊಂಡ ಏನಾಗುತ್ತೆ, ಹೂಳಿಂದ ತುಂಬುತ್ತೆ, ಮತ್ತೆ ಅದನ್ನು ತೆಗಿಬೇಕು. ಅದನ್ನು ತಪ್ಪಿಸ್ಲಿಕ್ಕೆ ನಾವು ಹೂಳು ಬೋನನ್ನು ಮಾಡೋದ್ರಿಂದ ಹೂಳು ತುಂಬೋದನ್ನು ತಪ್ಪಿಸಬಹುದು. ಅದಕ್ಕೋಸ್ಕರನೇ ಈ ಹೂಳು ಬೋನು ಅತ್ಯಂತ ಒಂದು ಮುಖ್ಯವಾದ ಯೂನಿಟ್ ಅಂತಾನು ಹೇಳ್ಬೋದು. ಈ ಹೂಳು ಬೋನಿನ ವಿನ್ಯಾಸ ಬಂದ್ಬಿಟ್ಟು ಉದ್ದ 3 meter ಇರಬೇಕು, ಅಗಲ 2 meter, ಮತ್ತೆ ಆಳ 1 meter, ಮತ್ತೆ ಬದಿಯ ಇಳಿಜಾರು 0.5 to 1 meter ನಾವು ಕೊಡಲೇಬೇಕಾಗುತ್ತೆ. ಆಮೇಲೆ ಬಂದು ನೆಕ್ಸ್ಟ್ ಒಳಚರಂಡಿ. ಒಳಚರಂಡಿ ಅಂದ್ರೆ ಅದೇ ಕೃಷಿ ಭೂಮಿಯಿಂದ ಹರಿದು ಬಂದಿರತಕ್ಕಂಥ ನೀರು ಕೃಷಿ ಹೊಂಡಕ್ಕೆ ಹೋಗೋಕ್ಕಿಂತ ಮುಂಚೆ ಒಳಚರಂಡಿ ಮುಖಾಂತರ ಹೋಗುತ್ತೆ. ಆ ಒಳಚರಂಡಿ ನೀರು ಹರಿದು ಹೋಗೋ ಜಾಗದಲ್ಲಿ ನಾವು ಕಲ್ಲಿನ ಹೊದಿಕೆಯನ್ನು ಮಾಡಬೇಕು. ಮತ್ತೆ ಕಲ್ಲಿನ ಹೊದಿಕೆ ಯಾಕೆ ಮಾಡಬೇಕು ಅಂದ್ರೆ ನಾವು ಸಿಲ್ ಟ್ರ್ಯಾಪ್ ಆಗುತ್ತೆ ಅಲ್ಲಿ, ಆಮೇಲೆ ನೀರಿನ ರಭಸವನ್ನು ಕೂಡ ಅದು ಕಡಿಮೆ ಮಾಡುತ್ತೆ. ಅದಕ್ಕೆ ನಾವು ಕಲ್ಲಿನ ಹೊದಿಕೆ ಮಾಡಬೇಕು. ಆ ಕಲ್ಲಿನ ಹೊದಿಕೆ ಪಕ್ಕದಲ್ಲಿ ಅಂದ್ರೆ ಎರಡೂ ದಂಡೆಗಳಲ್ಲಿ ಮಗ್ಗಲು ಗೋಡೆಗಳಂತ ಮಾಡಬೇಕಾಗುತ್ತೆ. ಮತ್ತೆ ಕೀವಾಲ್ಗಳನ್ನು ಕೂಡ ನಾವು ಕೊಡಬೇಕು. ಕೀವಾಲ್ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ಥಿರತೆ ಜಾಸ್ತಿ ಆಗುತ್ತೆ, ಕೃಷಿ ಹೊಂಡ ಸ್ಥಿರತೆ. ನೆಕ್ಸ್ಟ್ ಬಂದು ಹೊರಚರಂಡಿ. ಹೊರಚರಂಡಿ ಏನಾಗುತ್ತೆ ಅಂದ್ರೆ, ಇವಾಗ ನೀವು ಒಂದು ಕೃಷಿ ಹೊಂಡ ನಿರ್ಮಾಣ ಮಾಡಿರ್ತೀರಿ, ಇದರದ್ದು ಸುತ್ತಳತೆ ಎಲ್ಲ ಮಾಡಿರುತ್ತೀರಿ, ಇಷ್ಟೇ ಕೆಪ್ಯಾಸಿಟಿ ಅಂತ ಇರುತ್ತೆ. ನಿಮ್ಮ ಕೆಪ್ಯಾಸಿಟಿಕ್ಕಿಂತ ಜಾಸ್ತಿ ನೀರು ಬಂತು ಅಂದ್ರೆ ಅವಾಗ ಏನ್ ಮಾಡ್ಬೇಕು, ನೀರನ್ನ ಹೊರಗಡೆ ಹಾಯಿಸ್ಬೇಕು. ಅದಕ್ಕೆ ಹೊರಚರಂಡಿ ಮುಖಾಂತರ ನಾವು ಹೊರಗಡೆ ನೀರನ್ನು ಹಾಯಿಸೋದ್ರಿಂದ ಕೃಷಿ ಹೊಂಡದ ಸ್ಥಿರತೆಯನ್ನು ಕೂಡ ಕಾಪಾಡಿಕೊಳ್ಬಹುದು. ಹೀಗೆ ಈ ಕೃಷಿ ಹೊಂಡದ ವಿನ್ಯಾಸ ಮಾಡಿಕೊಂಡು ನಾವು ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಇನ್ನು ಕೃಷಿ ಹೊಂಡದಿಂದ ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಅನೇಕ ಅನಾಹುತಗಳು ಕೂಡ ಸಂಭವಿಸಿದವೆ. ಈ ಅನಾಹುತಗಳು ಸಂಭವಿಸಿದ ಹಾಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅಂತೀರಿ? ಕೃಷಿ ಹೊಂಡದಲ್ಲಿ ಸಾಮಾನ್ಯವಾಗಿ ಅಪಘಾತಗಳು ಉಂಟಾಗ್ತವೆ, ನಾವು ನೋಡಿದೀವಿ, ಮೀಡಿಯಾದಲ್ಲಿನೂ ಹೇಳ್ತಾರೆ. ಬಟ್ ಅದಕ್ಕೆಲ್ಲ ಫೆನ್ಸಿಂಗ್ ಮಾಡಿದ್ರೆ ಬೆಟರ್ ಅನಿಸುತ್ತೆ. ಫೆನ್ಸಿಂಗ್ಗೆ ಸಬ್ಸಿಡಿನೂ ಸಿಗುತ್ತೆ. ನಮ್ಮ ಕರ್ನಾಟಕ ಸರ್ಕಾರ ಅದಕ್ಕೋಸ್ಕರನೇ ಸಬ್ಸಿಡಿ ಇದು ಮಾಡಿದ್ದಾರೆ. ಕೃಷಿ ಹೊಂಡಕ್ಕೂ ಇದೆ, ಕೃಷಿ ಹೊಂಡದ ಜೊತೆ ಫೆನ್ಸಿಂಗ್ ಮಾಡಿ ಕೊಡ್ತಾರೆ. ಪಾಲಿಥಿನ್ ಶೀಟ್ಗೂ ಸಬ್ಸಿಡಿ ಇದೆ, ಡೀಸೆಲ್ ಪಂಪ್ಗೂ ಸಬ್ಸಿಡಿ ಇದೆ, ಸ್ಪ್ರಿಂಕ್ಲರ್ ಸೆಟ್ ಆಗ್ತಾರೆ ಅದಕ್ಕೂ ಸಬ್ಸಿಡಿ ಇದೆ. ದಯವಿಟ್ಟು ತಾವುಗಳೆಲ್ಲನು ರೈತರು ಅದನ್ನೆಲ್ಲ ಉಪಯೋಗಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ಅದನ್ನ ಆದಾಯ ಪಡ್ಕೊಳ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಕೃಷಿ ಹೊಂಡದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ? ನನ್ನ ಒಂದು ಮೊಬೈಲ್ ನಂಬರ್ ಬಂದ್ಬಿಟ್ಟು 7795039261ಗೆ ಸಂಪರ್ಕಿಸಿ. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆಯನ್ನ. 7795039261. ಒಳ್ಳೆಯದು ಡಾಕ್ಟರ್ ಮಲ್ಲಿಕಾ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೃಷಿ ಹೊಂಡಗಳ ಮಹತ್ವ ಹಾಗೂ ಅವುಗಳ ಉಪಯೋಗ ಮತ್ತು ಅವುಗಳ ನಿರ್ಮಾಣದ ಕ್ರಮವನ್ನು ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಇದುವರೆಗೆ ಕೃಷಿ ಹೊಂಡಗಳ ಮಹತ್ವ ಹಾಗೂ ಉಪಯೋಗಗಳು ಈ ಕುರಿತಂತೆ ಮೂಡಿಗೆರೆಯ ತೋಟಗಾರಿಕಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಕೆ ಮಲ್ಲಿಕಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು